ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ ಆಸರಿಯು ಆಗದು ನಿರಾಸರೇ ಬೆನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ ರೈತ ಬಾಂಧವರಿಗೆ ನಮಸ್ಕಾರ ರೈತ ಬಾಂಧವರೇ ಇಂದಿನ ನಮ್ಮ ಕಿಸಾನ್ ವಾಣಿಯಲ್ಲಿ ರೈತರಾಗಿರುವ ಹಾಗೂ ಸಾಮಾಜಿಕ ಚಟುವಟಿಕೆಗಳಲ್ಲಿ ತೊಡಗಿಕೊಂಡಿರುವಂಥ ಮಹೇಶ್ ಎಂ ಭಟ್ ಅವರೊಂದಿಗೆ ಸಂದರ್ಶನ ಕೇಳೋಣ ಈಗ ಮಹೇಶ್ ಎಂ ಭಟ್ ಇದ್ದಾರೆ ರೈತರು ಮತ್ತು ಅನೇಕ ಸಾಮಾಜಿಕ ಚಟುವಟಿಕೆಯನ್ನು ಮಾಡ್ತಕ್ಕಂಥವ್ರು ಮಹೇಶ್ ಎಷ್ಟೆಲ್ಲ ಭೂಮಿ ಏನೇನು ಬೆಳೆ ಪ್ರಮುಖ ಬೆಳೆಗಳು ನಮ್ಮದು ಮುಖ್ಯ ಬೆಳೆ ಅಡಿಕೆ ಅದರೊಟ್ಟಿಗೆ ಕಾಳುಮೆಣಸು ಬಾಳೆ ಜಾಯಿಕಾಯಿ ಈ ಥರ ಸಾಂಬಾರು ಪದಾರ್ಥಗಳ ಬೆಳೆಯನ್ನು ಬೆಳೀತಾ ಇದ್ದೇವೆ ಎಷ್ಟು ಎಕರೆಯಲ್ಲಿ ಒಂದು 4 ಎಕರೆ ಇದೆ ತೆಂಗು ಬೆಳೀತಾ ಇದ್ದೇವೆ ತೆಂಗು ಅಡಿಕೆ ಮಿಕ್ಸ್ ಮಾಡಿದ್ದು ಅಥವಾ ತೆಂಗು ದಂಡಿಗೆ ಹಾಕಿದ್ದು ಹಂಗೇನು ಅಡಿಕೆ ತೋಟದ ಬದು ಇರ್ತಲ್ಲ ಸೈಡಿಗೆ ಅದರಲ್ಲಿ ತೆಂಗನ್ನು ಬೆಳೆದಿದ್ದೇವೆ ಸುಮಾರು 1 ಎಕರೆ ಗುಡ್ಡ ರೀತಿಯ ಜಾಗ ಇತ್ತು ಅದರಲ್ಲಿ ತೆಂಗು ಹಾಕಿದ್ದೇವೆ ನೀವು ಹಾಕಿದ್ದ ಅಪ್ಪರ್ ಹಾಕಿದ್ದ ನಾನು ಹಾಕಿದ್ದೇನೆ ನಮ್ಮ ತಂದೆಯವರು ಹಾಕಿದ್ದಾರೆ ಅದರಲ್ಲಿ ಅಂದ್ರೆ ಮೊದಲು ನಮ್ಮ ಅಜ್ಜನ ಕಾಲದಿಂದನೂ ತೆಂಗಿದೆ ಈಗ ಅದನ್ನ ನಾವು ಮುಂದುವರಿಸಿಕೊಂಡು ಹೋಗ್ತಾ ಇದ್ದೇವೆ ಟೋಟಲಿ ಅಡಿಕೆ ಜೊತೆಗೆ ತೆಂಗಿತ್ತು ಮೊದಲಿನವ್ರು ಏನ್ ಮಾಡಿದರೆ ಅದನ್ನೇ ನಾವು ಸ್ವಲ್ಪ ಅದನ್ನ ಆಧುನೀಕರಣ ಮಾಡಿ ಮಾಡ್ತಾ ಇದ್ದೇವೆ ಆಧುನೀಕರಣ ಅಂದ್ರೆ ಏನು ಈಗ ಕೆಲವು ನೀರಾವರಿ ವ್ಯವಸ್ಥೆ ಎಲ್ಲ ಈಗ ಮೊದಲಿನಾಗೆ ಹಿಂದಿನ ಕಾಲದಲ್ಲಿ ಕಾಲುವೆಯಲ್ಲಿ ನೀರರಿಸಿ ಗಿಡಗಳಿಗೆ ಬಿಡ್ತಿದ್ರು ಈಗ ಅದಕ್ಕೆಲ್ಲ ಸ್ಪ್ರಿಂಕ್ಲರು ಡ್ರಿಪ್ ಈ ತರದ ಈಗ ನಮ್ದು ಗುಡ್ಡದೆಲ್ಲ ತೆಂಗಿನ ಗಿಡ ಇದೆ ಪ್ರತಿಯೊಂದು ಗಿಡಕ್ಕೂ ಡ್ರಿಪ್ ಇರಿಗೇಷನ್ ಮಾಡ್ಕೊಂಡಿದ್ದೇವೆ ಗುಡ್ಡಕ್ಕೆ ನೀರು ಒಯ್ಯಬೇಕಲ್ಲ ಮೇಲ್ಗಡೆ ಪಂಪ್ ನಿಂದ ನೀರು ಒಯ್ಯೋದು ಟೋಟಲಿ ಕೃಷಿಯನ್ನ ಆಧುನೀಕರಣ ಮಾಡ್ಕೊಂತ ಹೋಗುದು ಅನಿವಾರ್ಯವಾಗಿ ಯಾಕಂದ್ರೆ ಲೇಬರ್ ಸಮಸ್ಯೆ ಯಂತ್ರೋಪಕರಣಗಳಿಂದ ಉಪಯೋಗಿಸಿ ಅದರಿಂದ ಕೃಷಿಯನ್ನು ಮಾಡೋದು ಈಗ ಅನಿವಾರ್ಯ ಪರಿಸ್ಥಿತಿ ಬಂದಿದೆ ಕೂಲಿ ಸಮಸ್ಯೆ ಬಹಳ ದಿನದಿಂದ ದಿನಕ್ಕೆ ಇವತ್ತು ಇದ್ದವನು ನಾಳೆ ಇರ್ತಾನೆ ಅಂತ ಹೇಳಿಕ್ ಬರೋದಿಲ್ಲ ಯಾಕಂದ್ರೆ ಕೂಲಿ ಕಾರ್ಮಿಕರ ಅಭಾವನೇ ಆ ತರ ಇದೆ ಎಲ್ಲಾ ಅಭಾವಗಳು ಆವಿಷ್ಕಾರಕ್ಕೆ ಕಾರಣ ಆಗ್ತಾವ ಹೌದು ಹೌದು ನಮಗೆ ಅನುಕೂಲಕ್ಕೆ ಏನಾದ್ರೂ ಬೇಕು ಅಂತ ಹೇಳಿದ್ರೆ ಹೊಸ ಯಂತ್ರೋಪಕರಣ ಯಾವ್ದು ಇದೆ ಅಂತೇಳಿ ನಾವು ಹುಡುಕಿ ಅದನ್ನು ತಗೊಂಡ್ಬರೋದು ನಮ್ ಒಂದು ವಿಚಾರ ಆಗಿದೆ ಕೂಲಿ ಮಾಡೋರು ನಂಬಿಕೊಂಡಿದ್ರೆ ನಮ್ ಕೃಷಿ ಆಗುವುದಿಲ್ಲ ಬೇಕು ಕೂಲಿಯವರು ಬೇಕು ಬೇಡ ಅಂತ ಹೇಳಲ್ಲ ಇವತ್ತು ಮೊದಲಿನ ಪಗಾರಿಗೆ ಆಗುದಿಲ್ಲ ಮತ್ತೆ ಪಗಾರ ಜಾಸ್ತಿ ಮಾಡಬೇಕು ಅಂತ ಹೇಳಿದ್ರೆ ನಾವು ಕೊಡೋದು ಅನಿವಾರ್ಯ ಯಾಕಂದ್ರೆ ನಮ್ದು ಅಡಿಕೆ ತೋಟಕ್ಕೆ ಅಡಿಕೆ ಗಿಡ ಹತ್ತವನು ಪ್ರತಿ ದಿವಸ ಮಾಮೂಲಿ ಕೂಲಿಗಿಂತ 3 ಪಟ್ಟು ಹೆಚ್ಚಿಗೆ ಕೇಳ್ತಾನೆ ಅದಕ್ಕೆ ಈಗ ಅನಿವಾರ್ಯವಾಗಿ ಯಂತ್ರೋಪಕರಣ ಬರ್ತಾ ಇದೆ ಅದ್ರ ಬಗ್ಗೆ ಸ್ವಲ್ಪ ನಾವು ರೈತರಾದವರು ಸ್ವಲ್ಪ ಆ ಕಡೆ ಗಮನ ಹರಿಸೋದು ಒಳ್ಳೇದು ಅನಿಸ್ತದೆ ಕೃಷಿ ಯಂತ್ರಧಾರೆ ಅಂತೇಳಿ ಒಂದು ಕಾರ್ಯಕ್ರಮ ಇದೆ ಅದು ಸೌಲಭ್ಯ ಇಲ್ಲಿ ಸಿಗ್ತಾ ಇಲ್ವಾ ಕೃಷಿ ಯಂತ್ರಧಾರೆ ನನಗೆ ಗೊತ್ತಿಲ್ಲ ಅಷ್ಟು ಸರಿಯಾಗಿ ಮಾಹಿತಿ ಇಲ್ಲ ಕೃಷಿ ಇಲಾಖೆ ತೋಟಗಾರಿಕೆ ಇಲಾಖೆ ಮತ್ತೆ ಧರ್ಮಸ್ಥಳ ಸಂಘ ಅವರು ಗ್ರಾಮಾಭಿವೃದ್ಧಿ ಸಂಘ ಇದೆಯಲ್ಲ ಅವರು ಕೃಷಿ ಯಂತ್ರಧಾರೆ ಸೇರಿ ಮಾಡ್ತಾ ಇದ್ದಾರೆ ಬಾಡಿ ಮೇಲೆ ಕೊಡ್ತಾರೆ ಅಂತದೇನಿಲ್ಲ ಅದು ಇಲ್ಲಿದೆ ನಮ್ಮಲ್ಲಿಂದ ಸುಮಾರು 40 ಕಿಲೋಮೀಟರ್ ದೂರದಲ್ಲಿದೆ ಕುಂಬಾರೋಡು ಅಂತ ಹೇಳಿ ಅಲ್ಲಿದೆ ಬಟ್ ನಮ್ಗೆ ಈಗ ಅಲ್ಲಿಂದ ಬಾಡಿಗೆ ತಗೊಂಡ್ಬರೋದಕ್ಕಿಂತ ನಾವೀಗ ಇಲ್ಲೇ ಇಟ್ಕೊಳ್ತೇವೆ ನಾವು ಈಗ ನಮ್ಮಲ್ಲಿ ಪ್ರತಿಯೊಬ್ಬರ ಮನೆಯಲ್ಲೂ ಒಂದೊಂದು ಮೋಟರ್ ಬೈಕ್ ಅಲ್ಲಿ ಇಟ್ಕೊಂಡಂಗೆ ಕಳೆ ಮಷೀನ್ ನಾವು ಪ್ರತಿಯೊಬ್ಬರು ಇಟ್ಕೊಂಡಿದ್ದೇವೆ ಇಲ್ಲಿ ಕಳೆ ಮಷೀನ್ ಸ್ಪ್ರೇಯರ್ ಇವೆಲ್ಲ ಅನಿವಾರ್ಯ ಯಾಕಂದ್ರೆ ಈಗ ಮೊದಲೇ ಗಟೋರ ಸ್ಪ್ರೇಯರ್ ಇತ್ತು ಮೆನ್ಯುವಲ್ ಅದೀಗ ಅಡಿಕೆ ಗಿಡಕ್ಕೆ ಔಷಧಿ ಹೊಡೆಯೋನಿಗೆ ಅದು ಅವಶ್ಯಕತೆನೇ ಇಲ್ಲ ಅದು ಅದರಿಂದ ಹೊಡೆದು ಮದ್ದು ಹೋಗೋದೇ ಇಲ್ಲ ಅಂತ ಹೇಳ್ತಾನೆ ಔಷಧಿ ಮೇಲೆ ಗಿಡಕ್ಕೆ ತಾಗೋದೇ ಇಲ್ಲ ಅಂತ ಹೇಳಿ ಸ್ಪ್ರೇಯರ್ ಬೇಕು ಅಂತ ಹೇಳ್ತಾನೆ ದಿನ ಹೋದಾಗೆ ಮನುಷ್ಯ ಯಾವ ರೀತಿ ಬದಲಾವಣೆ ಆಗ್ತಾರೆ ಅಂತಂದ್ರೆ ನಾವು ಬದಲಾವಣೆ ಆಗೋ ಜೊತೆಗೆ ನಮ್ಮ ಕೂಲಿಕಾರರು ಬದಲಾವಣೆ ಆಗ್ತಾ ಇದ್ದಾರೆ ಅವರಿಗೂ ಯಂತ್ರೋಪಕರಣ ಬೇಕು ಅನಿಸ್ತಾ ಇದೆ ಯಾಕಂದ್ರೆ ಅವರಿಗೆ ಅದರಿಂದ ಸ್ವಲ್ಪ ಹೆಲ್ಪ್ ಆಗತ್ತೆ ಅದ್ರಿಂದ ಪೆಟ್ರೋಲ್ ಮೇಲೆ ಪೆಟ್ರೋಲು ಬ್ಯಾಟ್ರಿ ಸ್ಪ್ರೇಯರ್ ಈ ತರ ಎಲ್ಲದ ರೀತಿ ಇದೆ ಹಾಗಾಗಿ ಒಬ್ರಿಗೊಬ್ರು ಹಂಚ್ಕೊಳ್ತಾ ಇರ್ತೀರಾ ನಮ್ಮ ಮಷಿನ್ ನೀವು ತಗೋ ನಿಮ್ಮ ಮಷಿನ್ ನಮಗೆ ಕೊಡು ಹಂಗೇನ್ರೆ ಇಲ್ಲಿ ನಮ್ಮಲ್ಲಿ ಹಂಚಿಕೊಳ್ಳೋದು ಕಡಿಮೆ. ಮಿತ್ರರೊಂದಿಗೆ ನಾನು ಹಂಚಿಕೊಳ್ತೇನೆ, ನಾ ಈ ರೀತಿ ಒಂದು ಮಷೀನರಿ ತಗೊಂಬಂದಿದ್ದೇನೆ, ಒಂದು ಒಳ್ಳೆ ರಿಸಲ್ಟ್ ಇದ್ರೆ ಅವ್ರಿಗೆ ಹೇಳ್ತೇನೆ, ರಿಸಲ್ಟ್ ಇಲ್ಲ ಅಂತ ಹೇಳಿದ್ರೆ ಆ ಮಷೀನ್ ತೆಗೆದು ಇಟ್ಟು ಬಿಡೋದು. ವಿಚಾರ ಹಂಚಿಕೊಳ್ತೇವೆ, ವಿಚಾರ ಹಂಚಿಕೊಳ್ತೇವೆ. ಒಂದೊಳ್ಳೆ ಸ್ಪ್ರೇಯರ್ ನಮ್ಮ ಮನೆಗೆ ಇರ್ಲಿಲ್ಲಪ್ಪ, ಅನಿವಾರ್ಯ ಇದ್ರೆ ಅವ್ರ ಕಡೆ ನಾವು ಕೇಳ್ತೇವೆ, ನಮ್ಗೆ ಬೇಕಾದ್ರೆ ಅವ್ರು ಕೊಡ್ತಾರೆ, ಈ ತರ ಶೇರ್ ಮಾಡ್ಕೊಳ್ತೇವೆ ನಾವು. ಇದ್ದೇ ಇರುತ್ತೆ ಒಬ್ರಿಗೊಬ್ರು ಪರಸ್ಪರವಾಗಿ, ಮಷೀನ್ ನಮ್ಮಲ್ಲಿ ಕೊರತೆ ಇದೆ, ನಮ್ಮ ಮಿತ್ರರ ಹತ್ರ ಇದ್ರೆ ಅದನ್ನ ನಾವು ತಗೊಂಡು ಉಪಯೋಗಿಸ್ತೇವೆ. ಇಲ್ಲ ಆಲ್ಮೋಸ್ಟ್ ಎಲ್ಲರ ಕಡೆನು ಬೇಕಾಗುವಂತ ಮಷೀನ್ ನಮ್ಮ ಫ್ರೆಂಡ್ ಸರ್ಕಲ್ ಎಲ್ಲರೂ ತಗೊಂಡಿದ್ದೇವೆ. ಮಳೆ ಹೆಚ್ಚಾಗುವಂತ ಪ್ರದೇಶ ಮಳೆಗಾಲದೊಳಗೆ ಸಿಕ್ಕಾಬಟ್ಟೆ ಮಳೆ, ಯಾವಾಗ ನಿಲ್ಲುತ್ತಪ್ಪ ಅನ್ನುವಂಥ ಚಿಂತೆ. ಮಳೆ ನಿಂತ ಮೇಲೆ ಚಳಿಗಾಲದಲ್ಲಿ ಬೇಸಿಗೆ ಕಾಲದಲ್ಲಿ ನೀರಿನ ತೊಂದರೆ ಆಗುತ್ತ? ಹೌದು, ನಮ್ಮ ಭೂಮಿಗೆ ಸ್ವಲ್ಪ ನೀರಿನ ಅಭಾವ ಆಗಿತ್ತು 3 ವರ್ಷದಿಂದ, ಈಗ ಸ್ವಲ್ಪ ಮಳೆ ಜಾಸ್ತಿ ಆಗಿದೆ, ಏನು ತೊಂದರೆ ಆಗಿಲ್ಲ. ಅದಕ್ಕೂ ಒಂದು 3-4 ವರ್ಷ ಹಿಂದೆ ನೀರಿನ ಅಭಾವ ಆಗಿ, ನಮ್ದು ಓಪನ್ ವೆಲ್ ಇದೆ ದೊಡ್ಡದು, ಅದಕ್ಕೆ ನೀರು ಬತ್ತಿ ಹೋಗಿ ನಮ್ ಪಂಪ್ ಡೈಲಿ ಪಂಪ್ ಸ್ಟಾರ್ಟ್ ಮಾಡಿದ್ರೆ ಒಂದು 3-4 ತಾಸು ಬರೋದು ಕೇವಲ 1 ತಾಸಿಗೆ ಬಂತು. ಅವಾಗ ಅನಿವಾರ್ಯವಾಗಿ ಬೋರ್ವೆಲ್ ಕೂಡ ಹೊಡೆಸ್ಕೊಂಡ್ವಿ. ಮಲೆನಾಡಿನಲ್ಲಿ ಬೋರ್ವೆಲ್ ಹೊಡಿದ್ರೆ ನೆಗೆ ಆಡ್ತಾರೆ, ಬಯಲುಸೀಮೆಯಲ್ಲಿ ಹೊಡೆಯೋದು ಕಾಮನ್ ಆಗಿದೆ, ಮಲೆನಾಡಿನಲ್ಲಿ ಬೋರ್ವೆಲ್ ಹೊಡೆದ್ರೆ ನಮ್ಮಲ್ಲಿ ನೆಗೆ ಆಡ್ತದೆ, ಯಾಕಂದ್ರೆ ಹರಿವು ನೀರು ಇರ್ತದೆ. ಈಗ ಅನಿವಾರ್ಯ ಪರಿಸ್ಥಿತಿ, ಅದು ಮಲೆನಾಡು ಯಾವುದು ಬಯಲುಸೀಮೆ ಯಾವುದು ಅಂತೇಳಿ ಗೊತ್ತಾಗುವಂತ ವಾತಾವರಣ ನಿರ್ಮಾಣ ಆಗ್ತಾ ಇದೆ. ಬಯಲುಸೀಮೆಯಲ್ಲಿ ಮಳೆ ಆಗ್ತಾ ಇದೆ, ಮಲೆನಾಡಲ್ಲಿ ಮಳೆ ಕಡಿಮೆ ಆಗ್ತಾ ಇದೆ, ಈಗ ನೋಡಿದ್ರೆ ಮಲೆನಾಡಲ್ಲಿ ಮತ್ತೆ ಮಳೆ ಹೆಚ್ಚಾಗ್ತಾ ಇದೆ. ಈಗ ನೀರು ಹರಿಯುತ್ತೆ, ತೋಟದಲ್ಲೇ ಹರಿಯುತ್ತೆ, ಯಾವಾಗ್ಲೂ ಇರುತ್ತ? ನಮ್ಮ ತೋಟದಲ್ಲಿ ಈಗ 2 ವರ್ಷದಿಂದ ಮಳೆ ಜಾಸ್ತಿ ಆಗಿದೆ, ನಮ್ದು ಓಪನ್ ವೆಲ್ಲಿಂದ ಉಕ್ಕಿ ನೀರು ಹೊರಗಡೆ ಬರ್ತದೆ. ಸ್ವಲ್ಪ ನನ್ನ ಪ್ರಯತ್ನವೂ ಇದೆ ಅದಕ್ಕೆ, ಯಾಕಂದ್ರೆ ನಾನು ಆ ಬರಗಾಲ ಬಿದ್ದಾಗ ತೋಟದ ಸುತ್ತಮುತ್ತಲು ಇರುವಂತಹ ನಾಲಗಳಿಗೆಲ್ಲ ನೀರಿಂಗಿಸುವ ಕಾರ್ಯಕ್ರಮವನ್ನು ಮಾಡಿಕೊಂಡಿದ್ದೆ. ಅದು ಬಾಂಧಾರ ನಿರ್ಮಾಣ ಮಾಡಿದ್ದು, ಇಂಗು ಗುಂಡಿ ನಿರ್ಮಾಣ ಮಾಡಿದ್ದು, ಆ ಥರ ಮಾಡಿಕೊಂಡಿದ್ದೆ. ಯಾಕಂದ್ರೆ ನೀರು ನನಗೆ ಸ್ವಲ್ಪ ಅಭಾವ ಇದೆ, ಬೇರೆಯವರಿಗೆ ಹೋಲಿಸಿದರೆ ನನಗೆ ಸ್ವಲ್ಪ ನೀರಿನ ಅಭಾವ ಅನಿಸ್ತದೆ ತೋಟಕ್ಕೆ. ಈಗ ಆ ರೀತಿ ನೀರಿನ ಒಂದು ಹಾರ್ವೆಸ್ಟಿಂಗ್ ಮಾಡ್ಕೊಳ್ಳೋದ್ರಿಂದ ಹಾರ್ವೆಸ್ಟ್ ಮಾಡ್ಕೊಳ್ಳೋಕೆ ಎಲ್ಲ ರೈತರಿಗೆ ಸಾಧ್ಯತೆ ಇದೆಯಾ? ಅನುಕೂಲ ಇರೋರು ಮಾಡ್ಕೊಳ್ಳೋದು ಒಳ್ಳೇದು ಅನಿಸ್ತದೆ. ಏನೇನು ಅನುಕೂಲ ಬೇಕು? ಈ ಅನುಕೂಲ ಏನಿಲ್ಲ, ನಮ್ಮ ಜಮೀನಿನ ಸುತ್ತಮುತ್ತ ಏನು ನೀರು ಹೊರಗಡೆಯಿಂದ ಬರುತ್ತದೆ, ಅಲ್ಲೆಲ್ಲ ಸ್ವಲ್ಪ ನೀರನ್ನು ಶೇಖರಣೆ ಮಾಡಿಡುವಂತದ್ದು ವ್ಯವಸ್ಥೆಯನ್ನು, ಯಾಕೆ ಸಣ್ಣ ಪುಟ್ಟ ಇಂಗು ಗುಂಡಿ ಮಾಡ್ಕೊಳ್ಳೋದು, ಅಥವಾ ನಾಲ ಇದ್ರೆ ನಾಲಕ್ಕೆ ಸ್ವಲ್ಪ ಬಾಂಧಾರ ಟೈಪ್ ನಿರ್ಮಾಣ ಮಾಡೋದು, ಚೆಕ್ ಡ್ಯಾಮ್. ನನ್ನ ಈ ಜಮೀನಿನ ಸುತ್ತಮುತ್ತಲ ಒಂದು 3-4 ನಾಲ ಇದೆ, ಅದಕ್ಕೆಲ್ಲ ಒಂದು 2-3 ಸಣ್ಣ ಚೆಕ್ ಡ್ಯಾಮ್ ನಿರ್ಮಾಣ ಮಾಡಿದೆ. ಅವು ಬರಗಾಲ ಇದ್ದಾಗ ಮಾಡಿದ್ದು, ಅಂದ್ರೆ ನೀರು ಜಾಸ್ತಿ ಆಯ್ತು, ನನಗೆ ಈಗ ಅದ್ರ ಅವಶ್ಯಕತೆ ಇಲ್ಲ. ಈಗ ಅದು ಸ್ವಲ್ಪ ಹೂಳು ತುಂಬಿ ಇದೆ, ಈಗ ಇನ್ನೊಂದು ಬರಗಾಲ ಬರ್ತದೆ ಅಂತ ಹೇಳಿದ್ರೆ ಅದು ಸ್ವಲ್ಪ ಮತ್ತೆ ಹೂಳನ್ನು ತೆಗೆಸಿ ಸ್ವಲ್ಪ ಮಳೆಗಾಲದಲ್ಲಿ ನೀರು ನಿಂತುಕೊಂಡ್ರೆ ಜಮೀನಿಗೆ ಒಳ್ಳೇದು ಅನಿಸ್ತದೆ, ಯಾಕಂದ್ರೆ ಬೇಸಿಗೆಯಲ್ಲಿ ತೇವಾಂಶನೂ ಇರ್ತದೆ ಭೂಮಿಗೆ ಕೆಳಗೆ. ಮತ್ತೆ ಯಾಕಂದ್ರೆ ನನಗೆ ಅನುಭವಕ್ಕೆ ಬಂದಿದೆ, 2014-15 ಇರ್ಬೇಕು, ಆವಾಗ ನಮ್ಮ ಬಾವಿಯನ್ನು ಸ್ವಚ್ಛಗೊಳಿಸುವ ನೀರಿನ ಏನು ಮೂಲ ಇರ್ತದಲ್ಲ, ನಾವು ಬಾಂಧಾರ ನಿರ್ಮಾಣ ಮಾಡಿದ ದಿಕ್ಕಿನಿಂದ ದೊಡ್ಡದಾಗಿ ಬರ್ತಾ ಇತ್ತು. ಯಾಕಂದ್ರೆ ಚೆಕ್ ಡ್ಯಾಮು, ನಮ್ಮೊಂದು ಹಳ್ಳ ಇದೆ, ಸಣ್ಣ ಹಳ್ಳನ ಇದೆ, ಒಂದು 4-5 ಚೆಕ್ ಡ್ಯಾಮ್ ಕಟ್ಕೊಳಿದ್ರೆ ಅಂದ್ರೆ ಆ ಚೆಕ್ ಡ್ಯಾಮ್ ಕಟ್ಟಲಿಕ್ಕೂ ಕೂಡ ಕೃಷಿ ಇಲಾಖೆಯಲ್ಲಿ ಆ ಸೌಲಭ್ಯ ಇರುತ್ತೆ, ಅದನ್ನು ಕೂಡ ಬಳಸ್ಕೋಬೇಕು. ಮತ್ತೊಂದರೆ ನಮ್ಮಲ್ಲಿ ಕಲ್ಲು ಮಣ್ಣು ಇದೆ, ಸಿಮೆಂಟ್ ಇದೆ, ಸ್ವಲ್ಪ ಹಾಕಿ ಮಾಡೋಣ ಅಂತೇಳಿ ಅಂದರೆ ನಾವು ಮಾಡ್ಕೊಂಡ್ರೂ ತಪ್ಪೇನೂ ಇಲ್ಲ. ಆ ಚೆಕ್ ಡ್ಯಾಮ್ ನೀರು ಯಾವಾಗಲೂ ಸದಾ ನಿಲ್ಲುತ್ತೆ, ಮತ್ತೆ ಜೀವ ವೈವಿಧ್ಯ ಜಾಸ್ತಿ ಆಗುತ್ತೆ, ಜೇನು ಹುಳುಗಳ ಸಂಖ್ಯೆ ಜಾಸ್ತಿ ಆಗುತ್ತೆ, ಅದು ಒಂದಲ್ಲ ಒಂದು ರೀತಿಯಿಂದ ನಮ್ಗೆ ಪರಾಗಸ್ಪರ್ಶಕ್ಕೆ ಅದಕ್ಕೆಲ್ಲ. ಹಾಗಾಗಿ ನೈಸರ್ಗಿಕ ಸಂಪನ್ಮೂಲಗಳನ್ನ ಸಂಪದ್ಭರಿತವಾಗಿ ಫಸ್ಟ್ ಬೆಳೆಸ್ಕೋಬೇಕು, ಆನಂತರ ಬಳಸ್ಕೋಬೇಕು. ಆ ನಿಟ್ಟಿನಲ್ಲಿ ಹೌದು, ಅದು ನಿಜವಾಗಿ ಹೌದು. ಯಾಕಂದ್ರೆ ನಾವು ಯಾವುದೇ ಇಲಾಖೆಯಿಂದ ಸಹಾಯಧನ ತಗೊಂಡು ಮಾಡುವಂತ ಉದ್ದೇಶ ನನ್ನದಲ್ಲ, ಯಾಕಂದ್ರೆ ನಮ್ಗೆ ಅನಿವಾರ್ಯತೆ ಇದು, ಇವತ್ತಲ್ಲ ನಾಳೆ ಆದ್ರೂ ಬಂದೇ ಬರ್ತದೆ ಪ್ರತಿಯೊಬ್ಬ ರೈತ ತಿಳ್ಕೊಂಡ್ರೆ. ಸಿಮೆಂಟು ಇದೆಲ್ಲ ಬಳಸದೇನೆ, ಅಲ್ಲೇ ನಾಲಗಳಲ್ಲಿ ಕಲ್ಲು ಇರ್ತದೆ, ಕಲ್ಲು ಮತ್ತು ಮಣ್ಣಿನಿಂದಾನೆ ಬಾಂಧಾರನ್ನ ನಿರ್ಮಾಣ ಮಾಡುವುದು ಸಾಧ್ಯತೆ ಇದೆ, ಮಾಡ್ಲಿಕ್ಕಿದೆ, ಚೆನ್ನಾಗಾಗ್ತದೆ, ನಿಲ್ತದೆ. ಯಾಕಂದ್ರೆ ನೀರು ಹರಿಯುವ ವೇಗವನ್ನು ಕುಂಠಿತ ಮಾಡಿದ್ರೆ ಅದು ಯಾವುದು ಹಾಳಾಗುವುದಿಲ್ಲ. ಹರಿಯುವ ನೀರನ್ನು ವೇಗವನ್ನು ಕುಂಠಿತ ಮಾಡುವುದರಿಂದ ಮುಂದೆ ಮಣ್ಣು ಕೂಡ ಕೊಚ್ಕೊಂಡು ಹೋಗುದಿಲ್ಲ, ಯಾಕಂದ್ರೆ ಆ ನಾಲದಿಂದ ಬರೋದು ನಮ್ಮ ಜಮೀನಿಗೆ ಬರುವುದು, ಜಮೀನಿನಲ್ಲಿ ಹಳ್ಳ ಇರ್ತದೆ, ಆ ಹಳ್ಳನು ಕೊಚ್ಕೊಂಡು ಹೋಗುದಿಲ್ಲ. ಅದು ನೀರಿನ ವೇಗ ಕಡಿಮೆ ಮಾಡಿದಾಗ ಆಟೋಮೆಟಿಕ್ಲಿ ಎಲ್ಲದೂ ಒಳ್ಳೆಯ ಇದಾಗ್ತದೆ. ಮತ್ತೆ ಈ ಇಂಗು ಗುಂಡಿ ಅವನ್ನೆಲ್ಲನೂ ಮಾಡಿದಿರಲ್ಲ, ಹೆಂಗದು? ಇಂಗು ಗುಂಡಿ ಬಹಳ ಮಾಡ್ಲಿಲ್ಲ, ಯಾಕಂದ್ರೆ ನಮ್ಗೆ ನಾಲನೇ ಇದೆ, ನಾಲದ್ದೇ ಜಾಸ್ತಿ. ಇಂಗು ಗುಂಡಿ ಒಂದು ಸ್ವಲ್ಪ ಮಾಡಿದ್ದೇನೆ, ಅಂದ್ರೆ ಒಂದು 2-3 ಮೀಟರ್ ಉದ್ದ, 1 ಮೀಟರ್ ಆಳ ಹಿಂಗೆ ಮಾಡಿದ್ದು. ಕೆಲವೊಂದು ನೀರು ಒಂದು ಸಣ್ಣ ಮಳೆ ಬಂತು ತುಂಬಿ ಹೋಗ್ತದೆ, ಇಲ್ಲ ಅಷ್ಟು ತುಂಬಲಿಕ್ಕೆ, ಯಾಕಂದ್ರೆ ಏರಿಯಾ ದೊಡ್ಡದಿಲ್ಲ, ಸಣ್ಣ ಸಣ್ಣ ಏರಿಯಾದಲ್ಲಿ ಮಾಡಿದ್ದು. ನೀರು ನಿಲ್ತದೆ, ಇಂಗ್ತದೆ, ಹರಿಯುವ ನಾಲಗಳಲ್ಲೆಲ್ಲ ತುಂಬಿ ಹರಿದು ಹೋಗ್ತದೆ. ಇಂಗು ಗುಂಡಿ ತುಂಬಿ ಹರಿಯುವುದಿಲ್ಲ, ಯಾಕಂದ್ರೆ ಅಲ್ಲಿ ಇಂಗು ಹೋಗ್ತದೆ, ನಾಲಗಳದ್ದು ನೀರಲ್ಲಿ ಸ್ಟೋರೇಜ್ ಆಗ್ತದೆ. ಹಾಗಾಗಿ ನೀವು ಸಣ್ಣ ಪುಟ್ಟ ನೀರಾವರಿ ಪದ್ಧತಿ ಅಂತಿರಲ್ಲ, ಹನಿ ನೀರಾವರಿ, ತುಂತುರು ನೀರಾವರಿ, ಇದನ್ನ ಅಳವಡಿಸ್ಕೊಳ್ಳೋದ್ರಿಂದ ನಮ್ಮ ಬೆಳೆಯ ಇಳುವರಿ ಮೇಲೆ ಏನೊಂದು ದುಷ್ಪರಿಣಾಮ ಆಗಿದ್ದು ಹಂಗೇನು ಆಗಿಲ್ಲ? ಇಲ್ಲ, ಬೆಳೆ ಮೇಲೆ ಯಾವ್ದು ದುಷ್ಪರಿಣಾಮ ಆಗಿಲ್ಲ. ಯಾಕಂದ್ರೆ ನಾವು ಇಳುವರಿ ಏನು ಜಾಸ್ತಿ ಆಗಿದ್ದು, ಇಳುವರಿ ಜಾಸ್ತಿ ಆಗ್ತಾ ಇದೆ. ತೆಂಗಿಗೆ ನೀರು ಬೇಕು. ಈಗ ಅಡಿಕೆ ಗಿಡಕ್ಕೆ ಕೊಡೋದ್ರೆ ಎರಡು ಪಟ್ಟು ನೀರು ತೆಂಗಿಗೆ ಕೊಟ್ಟರೆ ಇಳುವರಿ ಒಳ್ಳೇದು ಬರ್ತದೆ. ನಾವು ತೆಂಗಿನ ಗಿಡಕ್ಕೆ ಯಾವುದೇ ಗೊಬ್ಬರವನ್ನು ಇದುವರೆಗೆ ಬರ್ತದೆ. ನಾನು 2000 ಇವತ್ತಿನವರೆಗೂ ತೆಂಗಿನ ಗಿಡಕ್ಕೆ ಯಾವುದೇ ಗೊಬ್ಬರ ಕೊಟ್ಟಿಲ್ಲ. ನೀರು ಈ ಗಣೇಶ ಚೌತಿ ನಂತರ ಅದಕ್ಕೆ ಒಂದು ಹಸಿ ಸೊಪ್ಪು, ಗಿಡದ ಹಸಿ ಸೊಪ್ಪನ್ನು ಮುಚ್ಚಿಗೆ ಮಾಡೋದು ತೆಂಗಿನ ಗಿಡದ ಬುಡಕ್ಕೆ. ಇದರಿಂದ ನನಗೆ ಈಗ ಒಳ್ಳೆ ಇಳುವರಿ ಬರ್ತಾ ಇದೆ. ತೆಂಗಿನಕಾಯಿ ಸೈಜಲ್ಲೂ ದೊಡ್ಡ ಸೈಜ್ ಬರ್ತಾ ಇದೆ. ಸಗಣಿ ಗೊಬ್ಬರ ಒಂದು ಸ್ವಲ್ಪ ಕೊಡ್ಬೇಕಂತ. ಸಗಣಿ ಗೊಬ್ಬರ ನಾನು ಬಳಸಲೇ ಇಲ್ಲ 2000 ಸಗಣಿ ಗೊಬ್ಬರ ಅದಕ್ಕೆ ಬಳಸಲಿಲ್ಲ. ಅದಕ್ಕೆ ಬಳಸಿದ್ದೇನೆ ಯಾವುದು ಬಯೋಡೈಜೆಸ್ಟರ್ ಏನನ್ನು ಮಾಡಿದ್ದೆ, ತೋಟಗಾರಿಕಾ ಇಲಾಖೆ ಸಹಾಯದಿಂದ ನಾನು ಬಯೋಡೈಜೆಸ್ಟರ್ ತಗೊಂಡಿದ್ದೆ. ಅದರದ್ದು ಲಿಕ್ವಿಡ್ ಬರ್ತದೆ, ಅದನ್ನು ಗಿಡಗಳಿಗೆ ಕೊಡ್ತಾ ಇದ್ದೇನೆ. ಆಕಳ ಇದೆ ಮನೆಯಲ್ಲಿ? ಆಕಳ ಇದೆ. ಸಗಣಿಯನ್ನ ಒಂದು ರೀತಿಯಿಂದ ಬೇರೆ ರೀತಿಯಿಂದ ಬಳಸ್ತಾ ಇದ್ದೀರಿ? ನಾವು ಜಾಸ್ತಿಯಾಗಿ ಸಗಣಿಯನ್ನು ಬಳಸೋದು ಅಡಿಕೆ ಗಿಡ, ಕಾಳುಮೆಣಸು ಈ ತರ ಗಿಡಗಳಿಗೆ. ತೆಂಗಿಗೆ ಬಳಸ್ತಾ ಇಲ್ಲ, ಯಾಕಂದ್ರೆ ನನ್ನ ಅಜ್ಜ ನನಗೆ ಹೇಳ್ಕೊಟ್ಟಿದ್ದು, ನೀನು ತೆಂಗಿನ ಗಿಡಕ್ಕೆ ಗೊಬ್ಬರನು ಕೊಡೋದು ಬೇಡ, ಏನು ಬೇಡ, ಅದಕ್ಕೆ ನೀರು ಸೊಪ್ಪು ಎರಡು ಕೊಡು, ಆಮೇಲೆ ಅದ್ರ ರಿಸಲ್ಟ್ ನೋಡು ಅಂತ ಹೇಳಿದ್ರು. ಅದು ನಿಜವಾಗಿ ನನಗೆ ಕಾಣಿಸ್ತಾ ಇದೆ. ಈಗ ಅಂದ್ರೆ ಸುಸ್ಥಿರತೆ ಬಂತು ಅಂದ್ರೆ ಭೂಮಿಗೆ ಮಣ್ಣಿಗೆ ನೀವು ಏನು ಕೊಡಬೇಕಾಗಿಲ್ಲ. ಅಲ್ಲೇ ಸೂಕ್ಷ್ಮಾಣು ಜೀವಿಗಳ ಚಟುವಟಿಕೆ ಚೆನ್ನಾಗಿ ನಡೀತಾ ಇದೆ, ಬೇಕಾದಷ್ಟು ತಂಪು ಗಾಳಿ ಸಿಗ್ತಾ ಇದೆ, ಹಾಗಾಗಿ ಅದಕ್ಕೆ ಪೋಷಕಾಂಶ ಲಭ್ಯ ಆಗ್ತದೆ. ಅದೇ ಈಗ ನಾವು ಭೂಮಿಗೆ ತರಗೆಲೆ, ಗಿಡದಿಂದ ಒಣಗಿದ ತರಗೆಲೆ ಏನು ಮುಚ್ಚಿಗೆ ಮಾಡ್ತೇವಲ್ಲ, ಇದರಿಂದ ಇಳುವರಿ ಜಾಸ್ತಿ ಆಗೇ ಆಗ್ತದೆ. ಮುಚ್ಚಿಗೆ ಗಿಡದ ಬುಡ ಯಾವ ಬೇಸಿಗೆಯಲ್ಲಿ ಒಣಗಬಾರದು ಅಂತ ಹೇಳ್ತಾರೆ ಹಿರಿಯರು. ಅದು ಹೌದು, ಯಾಕಂದ್ರೆ ಭೂಮಿ ಬೇಸಿಗೆಯಲ್ಲಿ ಕಾಯ್ತದೆ, ಅದು ಕಾಯ್ಲಿಕ್ಕೆ ಅವಕಾಶ ಕೊಡದೇ ಇದ್ರೆ ಇಳುವರಿನು ಜಾಸ್ತಿ ಬರ್ತದೆ. ಮಲ್ಚಿಂಗ್ ಮಾಡೋದು ಅಂತ ಹೇಳ್ತೇವಲ್ಲ, ತರಗೆಲೆ ಹಾಸ್ತೇವೆ ನಾವಿಲ್ಲಿ ಬೇಸಿಗೆಯಲ್ಲಿ ಎಲ್ಲ ತೋಟಗಳಿಗೆಲ್ಲ ತರಗೆಲೆ ಹಾಸುವುದು. ಇದರಿಂದ ಎಲ್ಲದು ಎರೆಹುಳ ತಾನೇ ಉತ್ಪಾದನೆ ಆಗ್ತದೆ, ಜಾಸ್ತಿ ಆಗ್ತದೆ. ಮೊದಲು ತರಗೆಲೆ ಮುಚ್ಚುವುದರಿಂದ ಮೊದಲು ಮುಚ್ಚದೇ ಇರೋ ಜಾಗಕ್ಕಿಂತ ಮುಚ್ಚಿದ ಜಾಗದಲ್ಲಿ ಎರೆಹುಳುಗಳು ಜಾಸ್ತಿ ಉತ್ಪಾದನೆ ಆಗ್ತದೆ. ಅದು ಕಂಡು ಬಂದಿದೆ ನಿಮಗೆ? ನಮ್ ಕಂಡು ಬಂದಿದೆ. ಯಾಕಂದ್ರೆ ಈಗ ಈ ಟೈಮ್ನಲ್ಲಿ ತರಗೆಲೆ, ಈಗ ನಾವು ಹಾಕುವುದು ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ, ಈಗ ಸೆಪ್ಟೆಂಬರ್ ತಿಂಗಳಲ್ಲಿ ತೋಟಕ್ಕೆ ಹೋದ್ರೆ ಕಾಲಿಡ್ಲಿಕ್ಕೆ ಆಗುದಿಲ್ಲ, ಅಷ್ಟು ನುಣುಪಾದ ಮಣ್ಣು. ನಾವು ತೋಟಕ್ಕೆ ಹೋಗ್ಬಿಟ್ರೆ ಕಾಲುವೆ ಹತ್ರ ಎಲ್ಲ ನಾವು ನಡೆದಾಡ್ಲಿಕ್ಕೆ ಆಗುದಿಲ್ಲ. ಮಳೆ ಬಿತ್ತಂತೇಳಿ ಕಾಲು ಜಾರಿ ಕಾಲುವೆಯಲ್ಲಿ ಬೀಳ್ತೇವೆ ನಾವು, ಅಷ್ಟು ನುಣುಪಾದ ಮಣ್ಣು ಉತ್ಪಾದನೆ ಆಗ್ತದೆ. ಕೃಷಿಗಳು ನಿಮಗೆ ನೀವು ತಗೊಂಡಂತ ಯಾವ ತೀರ್ಮಾನ ಬಹಳ ಖುಷಿ ಅನಿಸ್ತು? ಕೃಷಿಯೊಳಗೆ ತೀರ್ಮಾನ ನಮ್ಗೆ ಹಿಂಗ್ ಮಾಡಿದ್ದು ಒಳ್ಳೇದಾಯ್ತು ಅಂತ ಯಾವಾಗ ಅನಿಸಿದೆಯಾ? ಹಾ, ಅನಿಸಿದೆ. ಯಾಕಂದ್ರೆ ನಮ್ಗೆ ಒಳ್ಳೆ ರೈತನಿಗೆ ಸಂತೃಪ್ತಿ ಆಗುವುದು ಯಾವಾಗ, ನಾವು ಬೆಳೆದ ಬೆಳೆ ಉತ್ತಮ ಇಳುವರಿ ಬಂದಾಗ ಬಹಳ ಖುಷಿ ಅನಿಸ್ತದೆ. ಅವು ಅಂದ್ರೆ ನಾವು ಈಗ ಅದೇ ಈಗ ನಾನು ಹೇಳಿದ್ನಲ್ಲ, ಈಗ ನಾವು ಗೊಬ್ಬರ ಕೊಡದೇನೆ ನಮ್ಗೆ ತರಗೆಲೆ ಹಾಕೋದ್ರಿಂದ ಒಳ್ಳೆ ಇಳುವರಿ ಬಂತು, ಖುಷಿ ಅನಿಸ್ತದೆ. ಯಾಕಂದ್ರೆ ಕಾಳು ಮೆಣಸು ಹಂಗೆ ಒಂದು ಈಗ ಎಲ್ಲ ವರ್ಷ ಒಂದೇ ರೀತಿ ಬೆಳೆ ಬರುವುದಿಲ್ಲ, ಕೆಲವೊಂದು ವರ್ಷ ನಮ್ಗೆ ನಿರೀಕ್ಷೆಗೂ ಮೀರಿ ಈಗ ಒಂದು 5 ಕಾಳು ಮೆಣಸು ಇಳುವರಿ ಬರ್ತದೆ ಅಂತ ಹೇಳಿ ಎವರೇಜ್ ಇದ್ರೆ ಆ ವರ್ಷ 10 ಬರುವುದು ಉಂಟು. ಯಾಕಂದ್ರೆ ಈಗ ನಮ್ಮ ಅಜ್ಜ ಹೇಳ್ತಿದ್ರು ಅದು ಧರ್ಮದ ಬೆಳೆ ಅಂತೇಳಿ, ಅಂದ್ರೆ ಪುಕ್ಷಟ್ಟಿ ಬೆಳೆ, ಯಾರು ರೊಕ್ಕ ಕೊಡ್ಬೇಕಾಗಿಲ್ಲ ಏನು ಬೇಡ. ಈಗ ಮಾಡ್ತೇವೆ ಈಗ, ಯಾಕಂದ್ರೆ ನಮ್ಮ ಮಿತ್ರ ಅಂದ್ಕೊಂಡು ಅದಕ್ಕೆ ಮೆಣಸಿಗೆ ಬೋರ್ಡ್ ಸಿಂಪರಣೆ ಮಾಡುವುದು, ಗೊಬ್ಬರ ಹಾಕುವುದು, ಈ ತರ ಕೆಲಸ ಎಲ್ಲ ಮಾಡ್ತೇವೆ. ಅದೇ ಒಬ್ಬರನ್ನ ನೋಡಿ ಒಬ್ಬರು ನಾವು ಕಲ್ತುಕೊಂಡು ಮುಂದುವರಿತಾ ಹೋಗ್ತೇವೆ. ಮುಂದೆ ಏನ್ ಮಾಡ್ಬೇಕು? ಇದ್ದಂಗೆ ಹಿಂಗೆ ನಡೆಸ್ಕೊಂತ ಹೋದ್ರೆ ಸಾಕಾಗಿದೆ ಅನ್ಸುತ್ತಾ ಅಥವಾ ಏನೋ ಪ್ಲಾನ್? ರೈತನಿಗೆ ನಡೆಸ್ಕೊಂಡು ಹೋಗಿ ಸಾಕಾಗಿದೆ ಅಂತ ಹೇಳೋದಕ್ಕಿಂತ ನಾನೇನಾದ್ರೂ ಹೊಸದನ್ನು ಕೃಷಿ ಕ್ಷೇತ್ರದಲ್ಲಿ ಏನಾದ್ರು ಒಂದು ಸಾಧನೆ ಮಾಡಬೇಕು ಅಂತೇಳಿ ಮನಸ್ಸಿನಲ್ಲಿ ಒಂದು ಇದ್ದೇ ಇಟ್ಕೊಳ್ಬೇಕು. ಯಾಕಂದ್ರೆ ನಾವು ಈಗ ಏನೋ ಒಂದು ಕೃಷಿ ಮಾಡ್ತಾ ಇದ್ದೇನೆ, ಅದು ಗೊಬ್ಬರ ಕೊಡ್ತೇನೆ, ಅದರೊಟ್ಟಿಗೆ ಅದು ಬೆಳೆ ಬರ್ತದೆ, ಇದು ಆ ಕ್ರಿಯೆ ನಡೆದೇ ನಡೀತದೆ. ಅದರೊಟ್ಟಿಗೆ ಕೃಷಿಕನಾದವನು ಮತ್ತೊಬ್ಬ ಕೃಷಿಕನಿಗೆ ಏನಾದರೂ ಒಂದು ಮಾದರಿಯಾಗುವ ರೀತಿಯಲ್ಲಿ ಕೃಷಿಯನ್ನು ಮಾಡಬೇಕು ಅಂತ ಹೇಳೋದು ನನ್ನ ಭಾವನೆ. ಇಷ್ಟೆಲ್ಲ ಅನುಭವ ಹಂಚಿಕೊಂಡ್ರಿ ಮಹೇಶ್ ಭಟ್, ಧನ್ಯವಾದ. ನಮಸ್ಕಾರ. ನಮಸ್ತೆ. ಸಾಮಾಜಿಕ ಚಟುವಟಿಕೆಗಳಲ್ಲಿ ತೊಡಗಿಕೊಂಡಿರುವ ರೈತರಾದ ಮಹೇಶ್ ಎಂ ಭಟ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಎಚ್ ಪಿ ರಾಮಡಿಗೆ. इधर इधर हम बोल रहे हैं तेरे बीजू का पुतला बोल रहे पक्षियों से तो हम खेत को बचा लेते हैं पर इन घातक रसायनों से कैसे बचाएं मतलब देख बेटा तू जो ये अंधाधुंध रसायन मिलाता है ना मिट्टी की सेहत बिगड़ने लगी है और जब माटी ही कमजोर पड़ जाएगी तो उपज कैसे सेहतमंद होगी अरे पहले ऐसा नहीं था पूछना अपने बड़े बुजुर्गों से कैसे फसल लहलहाती थी शुद्धता झलकती थी माटी भी तंदुरुस्त और लोग पहली वाली बात कहा पर हम तो सब यही डाले हैं सब नहीं आज भी लाखों जागरूक किसान परंपरागत विधि से फसल उगा रहे हैं पर्चा कम और उपज की कीमत भी बेहतर पा रहे हैं सच है रे बेटे एक्सपीरियंस से बता रहा है धूप में बाल सफेद नहीं किए हैं ठीक है भाई मैं भी आज के जैविक खेती शुरू करूंगा माटी से प्रेम की परंपरा है परंपरागत खेती ರೈತ ಬಾಂಧವರೇ ನಮ್ಮ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಸಮಗ್ರ ಕೃಷಿ ಅನುಭವಗಳ ಕುರಿತು ಆಶಾ ಡಿ ನಾಯ್ಕ ಅವರೊಂದಿಗಿನ ಸಂದರ್ಶನವನ್ನು ಕೇಳೋಣ ರೈತ ಬಾಂಧವರೇ ಈಗ ನಮ್ಮ ಜೊತೆಯಲ್ಲಿ ಆಶಾ ಡಿ ನಾಯ್ಕ ಅವರಿದ್ದಾರೆ ಶ್ರೇಷ್ಠ ಕೃಷಿಕ ಮಹಿಳೆ ಅನ್ನುವಂಥ ಪ್ರಶಸ್ತಿಗೆ ಭಾಜನರಾದವರು ಅವರು ಕೃಷಿ ಹೇಗೆ ಮಾಡ್ತಾ ಇದ್ದಾರೆ ಎಂತೆಂಥ ಬೆಳೆಗಳನ್ನು ಬೆಳೀತಾ ಇದ್ದಾರೆ ಅನ್ನೋದನ್ನು ಈಗ ನಾವು ಕೇಳೋಣ ನಮಸ್ಕಾರ ಆಶಾ ಅವರೇ ನಮಸ್ಕಾರ ಹಾಗಾಗಿ ಒಂದು ಪ್ರಶಸ್ತಿ ಬರಬೇಕಂದ್ರೆ ಸುಮ್ ಸುಮ್ಮನೆ ಬರಲ್ಲ ಅಲ್ಲ ಒಂದು ಸಾಧನೆ ಮಾಡಿರ್ತೀವಿ ಅದರ ಶ್ರಮ ಪ್ರೀತಿಯಿಂದ ಮಾಡಿ ಒಂದು ಹಂತಕ್ಕೆ ಬಂದಾಗ ಗುರುತಿಸ್ತಾರೆ ಮಾಡ್ತಾ ಇದ್ದಾರೆ ಮತ್ತೆ ಎಲ್ಲರೂ ಆಶಾ ಅವರು ಚೆನ್ನಾಗಿ ಮಾಡ್ತಾರೆ ಅಂತ ಅಂದಾಗ ನಿಮ್ಮಲ್ಲಿ ಬಂದಿರ್ತಾರೆ ಹೌದಲ್ಲ ಈಗ ಸಮಗ್ರ ಕೃಷಿ ಮಾಡಿರಿ ಅದರಲ್ಲಿ ಹೈನುಗಾರಿಕೆ ಪ್ರಮುಖವಾಗಿ ಮಾಡ್ತಾ ಇದ್ದಾರೆ ನಿಮ್ಮ ಮನೆಯವರು ನೀವು ಸೇರಿ ಹೇಗಿದೆ ಸಹಕಾರ ನಿಮ್ಮ ಮನೆಯವರದು ಇಬ್ರು ಕೂಡಿ ಮಾಡ್ತೇವೆ ಸರ್ ಯಾವ ಕೆಲಸ ಇದ್ರೂ ನೀವು ಈಗ ಎರಡೂವರೆ ಎಕರೆ ಜಮೀನು ಅಲ್ಲ ಹೌದು ಒಂದ್ ಎಕರೆ 24 ಕುಂಟೆ ಅಷ್ಟೇನೆ ನಮ್ ಸ್ವಂತದ್ದು ಸ್ವಲ್ಪ ನಮ್ಮ ಇದನ್ನ ಮಾಡ್ಕೊಡ್ತೇವೆ ಏನೇನ್ ಬೆಳೀತಾ ಇದ್ರಿ ಬೇಸಿಗೆಯಲ್ಲಿ ನಾವು ಶೇಂಗಾ ಸ್ವಲ್ಪ ಉದ್ದು ನಮಗೇನ್ ಬೇಕೋ ಅದಷ್ಟೇ ಹಾಕ್ತೇವೆ ಸ್ವಲ್ಪ ಅಲಸಂದೆ ಪಚ್ಚೆಸರು ಅದಾಗ್ತೇವೆ ಮತ್ತೆ ಮನೆಯಲ್ಲಿ ಸುವರ್ಣಗಡ್ಡೆ ಕಿಸನ್ಗಡ್ಡೆ ಇವೆಲ್ಲ ನಮಗೇನ್ ಬೇಕು ನೋಡಿ ಅದನ್ನೆಲ್ಲ ನಾವು ಬೆಳ್ಕೊಳ್ತಾ ಇರ್ತೇವೆ ಬೇಟೆಯಿಂದ ತರುತ್ತಾರೆ ಕಡಿಮೆ ತರಕಾರಿನೂ ನಮಗ್ ಬೇಕಷ್ಟು ನಾವು ಬೆಳ್ಕೊಳ್ತೇವೆ ಮತ್ತೆ ಹೂ ಕೃಷಿ ಮಾಡ್ತೇವೆ ನಾವು ಕನಕಾಂಬರ ಅದ ಮಾರಾಟ ಮಾಡ್ಲಿಕ್ಕೆ ಅಂದ್ರೆ ಬೇರೆ ಬೋಲಿ ಕೊಡ್ತೇವೆ ಅದನ್ನ ವರ್ಷಕ್ಕೊಂದು 7,000 10,000 ಹೀಗೆ ಗಿಡ ಅಷ್ಟೇ ಬೆಳೆಸುದು ನಾನು ಹೂ ಅವರು ತಕೊಂಡು ಹೋಗ್ತಾರೆ ನನಗೆ ಟೈಮ್ ಇರೋದಿಲ್ಲ ಅಂದ್ರೆ ಇರುವಂತ ಇಷ್ಟೇ ಜಮೀನೊಳಗೆ ನೆರಳಲ್ಲಿ ಬೆಳೆಸ್ತೇವೆ ಇಲ್ಲ ನೆರಳಲ್ಲಿ ಬಿಸಿಲಲ್ಲೇ ಬೆಳೆಸ್ತೇವೆ ನಾವು ತುಂಬಾ ನೀರ್ ಹಾಕ್ಬೇಕಾಗ್ತದೆ ಸ್ವಲ್ಪ ಗೊಬ್ಬರ ಅಂದ್ರೆ ನಮ್ದು ಎರೆಹುಳ ತೊಟ್ಟಿ ಅದೇ ಎರೆಹುಳ ಗೊಬ್ಬರ ಹಾಕಿದ್ರೆ ಚೆನ್ನಾಗಿ ಹೂ ಬರುತ್ತೆ ಸ್ವಲ್ಪ ದಪ್ಪಾಗ ಚೆನ್ನಾಗಿ ಬರುತ್ತೆ ಅದಕ್ಕಾಗಿ ಎರೆಹುಳ ತೊಟ್ಟಿಯಿಂದ ಎಲ್ಲ ಗೊಬ್ಬರ ಜಾಸ್ತಿ ಅದಕ್ಕೆ ಹಾಕ್ತೇನೆ ನಾನು ಹೂ ಕೃಷಿಗೆ ಮತ್ತೆ ಅಡಿಕೆ ಅಡಿಕೆ ಬಾಳೆ ತೆಂಗು ನುಗ್ಗಿಕಾಯಿ ಹೀಗೆ ನಮಗ್ ಬೇಕಾದೆಲ್ಲ ಕೆಲವೊಂದು ಮಾವು ಅದೇ ಎಲ್ಲ ಮತ್ತೆ ಕಾಳುಮೆಣಸು ಹೀಗೆ ಎಲ್ಲಾನು ಬೆಳ್ಕೊಳಿದ್ವಿ ನಮಗೆ ಈಗ ವಾರ್ಷಿಕ ಬೆಳೆಗಳನ್ನು ಹೇಳಿದ್ರಿ ಅಂದ್ರೆ ತಿಂಗಳಿಗೆ 3 ತಿಂಗಳಿಗೆ 4 ತಿಂಗಳಿಗೆ ಬರುವುದು ಮತ್ತೆ ಬಹು ವಾರ್ಷಿಕವರೆಗೆ ಇರುವಂತವು ಅಡಿಕೆ ತೆಂಗು ಯಾವ್ದು ಬೆಳೆ ನಿಮ್ಗೆ ಹೆಚ್ಚಾಗಿ ಆರ್ಥಿಕವಾಗಿ ಲಾಭ ಈಗ ತೆಂಗು ಮತ್ತು ಮಾವು ತೆಂಗು ಅಂದ್ರೆ ಈಗ ತುಂಬಾ ರೇಟ್ ಅದೇ ಒಂದ್ ಕೆಜಿಗೆ 34 ರೂಪಾಯಿ ರೇಟ್ ಅದೇ ಈಗ ಒಂದ್ಸಲ ಒಂದ್ ಕೊಯ್ಲು 3 ತಿಂಗಳಿಗೆ ಒಂದ್ಸಲ ಕೊಯ್ತೇವೆ ನಾವು ಕಾಯನ್ನ ಕೊಯ್ದು ಅಂದ್ರೆ ಒಂದ್ 20,000-23,000 ರೂಪಾಯಿ ಜಾಸ್ತಿ ಕಾಯಿ ಬರುತ್ತೆ ಹೌದು ಮತ್ತು ಅದನ್ನ ತೆಗೆದವನಿಗೆ ಒಂದ್ 3,000 ರೂಪಾಯಿ ಹೋಗ್ತದೆ ಕಾಯಿ ತೆಗೆದವನಿಗೆ ಎಷ್ಟು ನಮ್ಗೆ ಲಾಭನೇ ಅದು ನಮ್ ಮತ್ತೆ ಸುಲಿಲಿಕ್ಕೆ ಅವಕ್ಕೆಲ್ಲ ಸಿಪ್ಪೆಲ್ಲ ನಮ್ಗೆ ಸಿಗುತ್ತೆ ಅದು ಸುಲಿಯುದು ಎಲ್ಲ ನಾವೇ ಮಾಡ್ತೇವೆ ಆಳ ಹಚ್ಚುತ್ತಾ ಇಲ್ಲ ಕಾಯಿ ಆರಿಸುದು ಪ್ರತಿಯೊಂದು ತೆಗೆಯುವುದಷ್ಟೇ ಆ ಕೂಲಿ ಆಳು ಸೊ ನಮ್ ಕೆಲಸ ನಾವೇ ಮಾಡಿದ್ರಿಂದ ನಮ್ಗೆಲ್ಲ ಅನುಕೂಲ ಜಾಸ್ತಿ ಆಗ್ತದೆ ಎಲ್ಲ ನಮ್ಗೆ ಉಳಿತಾಯ ಸಿಪ್ಪಿ ಏನ್ ಮಾಡ್ತೀರಿ ಸಿಪ್ಪಿ ನಾವು ಬಚ್ಚಲು ಒಲೆಗೆ ಹಾಕಿ ನೀರೊಲೆಗೆ ಜಾಸ್ತಿ ಆಯ್ತು ಅಂದ್ರೆ ಕಾಯಿ ಮನ ಬುಡ್ಕೆ ಹಾಕಿ ಉಳ್ಬಿಡ್ತೇವೆ ಸರ್ ತುಂಬಾ ಗೊಬ್ಬರ ಚೆನ್ನಾಗಿರುತ್ತೆ ಗೊಬ್ಬರ ಆಗ್ಬಿಡ್ತದೆ ಎಷ್ಟು ಕಳೆಯುತ್ತದೆ ಅಲ್ಲಿ ಅಲ್ಲೇ ಒಂದು 7-8 ತಿಂಗಳಾದ್ರೂ ಕಳೆಯೋದಿಲ್ಲ ಬಹಳ ಕಾಲ ಬೇಕು ಸರ್ ಅದ ಅಂದ್ರೆ ವೇಸ್ಟ್ ಆಗುತ್ತಲ್ಲ ಅಂತ ಹೇಳಿ ನೆಲದೊಳಗೆ ಉಳ್ಬಿಡ್ತೇವೆ ಜಾಸ್ತಿ ಆದ್ರೆ ಸರಿ 3 ವರ್ಷಕ್ಕೆ 4 ವರ್ಷಕ್ಕೆ ಕಳಿಲಿ ನಮ್ಗೇನಂತೆ ಅಲ್ಲೇ ಇರುತ್ತೆ ಅಲ್ಲೇ ಇರ್ತದೆ ಪ್ರತಿ ವರ್ಷ ಬರ್ತಾ ಇರ್ತದೆ ಪ್ರತಿ ವರ್ಷ ಹಿಂಗೆ ಮಾಡೋದು ಹೌದು ಪ್ರತಿ ವರ್ಷ ಬಚ್ಚಲು ಒಲೆಗೆ ಜಾಸ್ತಿ ಬೇಕಾದ್ರು ಸರ್ ಮಳೆಗಾಲ ಅಷ್ಟೇ ನೀರ್ ಕಾಸ್ತೇವೆ ನಾವು ಚಳಿಗಾಲ ಮಳೆಗಾಲ ಬೇಸಿಗೆಯಲ್ಲಿ ನೀರ್ ಕಾಸಲ್ಲ ಬಚ್ಚಲ್ಕಷ್ಟೇ ಉಪಯೋಗ ಆಗುತ್ತೆ ನಮ್ಗೆ ಗೊಬ್ಬರ ಗ್ಯಾಸ್ ಅದೇ ಸಿಲಿಂಡರ್ ಗ್ಯಾಸ್ ತಗೊಂಡಿಲ್ಲ ಇವಾಗಲೂ ನಾವು 4 ಮಂದಿ ಇದ್ರೆ 4 ಮಂದಿಗೂ ನಮ್ಗೆ ಗೊಬ್ಬರ ಗ್ಯಾಸ್ ಎಲ್ಲ ಅಡಿಗೆ ಎಲ್ಲ ಆಗುತ್ತೆ ಹೌದು ಕೃಷಿ ಆಫೀಸ್ ನಿಂದ ಕೊಟ್ಟಿದ್ರು ಸರ್ ನಮಗೆ ಅಂದ್ರೆ ಇಲ್ಲಿ ಇರ್ತಕ್ಕಂತ ಸಗಣಿ ಗೊಬ್ಬರ ಗಂಜಲ ಅವನ್ನೆಲ್ಲ ಕರೆಕ್ಟ್ ಆಗಿ ಉಪಯೋಗ ಮಾಡ್ತಾ ಇದ್ದಾರೆ ಮತ್ತೆ ಮಾವು ಹೇಳಿದ್ರಿ ಬಾಳೆ ಹೇಳಿದ್ರಿ ಮೆಣಸು ಹೇಳಿದ್ರಿ ಅದು ಕೂಡ ಲಾಭದಾಯಕ ಹೌದು ಕಾಳು ಮೆಣಸು ಸರ್ ಒಂದು 25-30 ಕೆಜಿ ಆಗಿತ್ತು ಸದ್ಯ ಹಾಕಿದ್ದು ನಾವು ಹಚ್ಚಿದ್ದು ಆದ್ರೂ ಈ ಸಲ 30 ಕೆಜಿ ಆಗಿದೆ ಈ ಸಲ ಸ್ವಲ್ಪ ರೇಟ್ ಕಡಿಮೆ ಒಂದ್ ಕೆಜಿಗೆ 1,000 ರೂಪಾಯಿ ಇತ್ತಂದ್ರೆ 30,000 ರೂಪಾಯಿ ಬೆಳೆ ಆಗುತ್ತೆ ಸರ್ ಹೌದು ಅದೇನು ಖರ್ಚೇನಿಲ್ಲ ಸರ್. ಅದಕ್ಕೆ ನಾವು ತೆಂಗಿನ ಗಿಡಕ್ಕ ಹಚ್ಚಿದೀವಿ, ಅಡಕೆ ಗಿಡಕ್ಕೂ ಹಚ್ಚಿದೀವಿ. ಅದಕ್ಕೆ ಹಾಕಿದ ಗೊಬ್ಬರ ನೀರು ಅದೇ ಹೇಳ್ಕೊಂಡಿರ್ತದೆ. ಕೊಯ್ಲಿಕ್ಕಷ್ಟೇ ಒಂದ್ ಆಳಿಗೆ ಹೇಳ್ತೇವೆ ಅಷ್ಟೇ, ಒಂದ್ ಆಳಿ ಸಾಕು. ನೀವು ಕೊಯ್ಯಕ್ ಬರಲ್ಲ? ನಾವು ಮೇಲೆ ಆದ್ರೆ ನಮ್ಮನೆ ವಯಸ್ಸು ಆಗೋದಿಲ್ಲ, ಸತ್ತಲೆ ಸುತ್ತ ಬರ್ತದೆ ಹೇಳ್ತಾರೆ. ಕೆಳಗಂದೆಲ್ಲ ಕೊಯ್ದಿಡ್ತೇವೆ ನಾವು, ಆಮೇಲೆ ಮೇಲಿದ್ದು ಅಷ್ಟೇ ಮರ ಹತ್ತುವರೆ ಅಷ್ಟೇ ಅವ್ರ ಹತ್ರ ಕರೆದು ಕೊಯ್ಸ್ತೇವೆ, ಬಹಳ ಮೇಲಿದ್ದು. ಹಾಗಾಗಿ ಅಲ್ಲಿ ಕೊಯ್ಯೋರು ಇಲ್ಲಿ ಮಾಡುವಂತ ಸಂದರ್ಭದಲ್ಲಿ ನೆಲದಲ್ಲಿ ಬೀಳುದು ಹಂಗೇನಾಗುತ್ತ? ನೆಲದಲ್ಲಿ ಬೀಳುವಾಗ ಮಾಡುದಿಲ್ಲ ಸರ್, ಹಣ್ಣಾದದೆಲ್ಲ ನಾವು ಒಂದು ಕೋಲ್ ಬರೀ ಕೋಲಿಂದ ಅದನ್ನು ತೆಗಿತೇವೆ, ಕೈ ಮುಟ್ಟುವಷ್ಟು ತೆಗಿತೇವೆ, ಸ್ಟೂಲ್ ಹಾಕು ತೆಗಿತೇವೆ, ಹೀಗೆ ಎಷ್ಟು ಸಾಧ್ಯ ಅಷ್ಟು ನಾವೇ ತೆಕ್ಕಿಡ್ತೇವೆ. ಕೆಳಗಡೆ ಬೀಳ್ತಾವೆ? ಹಾ ಬೀಳ್ತೇವೆ ಬೀಳ್ತೇವೆ ಸರ್, ಜಾಸ್ತಿ ಹಣ್ಣಾದ್ರೆ ಬಿದ್ದು ಹೋಗ್ತೇವೆ. ಇಲ್ಲ ಸರ್, ನಾವು ಚೀಲನೇ ತಗೊಂಡು ಹೋಗ್ತೇವೆ, ಸಣ್ಣ ಕೈ ಚೀಲ ಇರುತ್ತಲ್ಲ ಅದನ್ನ ಕೈಗೆ ಹಾಕೊಂಡು ಮೇಲಾಗಿ ಕೆಳಗ್ ಬೀಳಿಸುದಿಲ್ಲ. ಮತ್ತೆ ಮಾವು? ಮಾವು ನಾವು ಬೋಲಿ ಕೊಡ್ತೇವೆ ಸರ್, ಈ ಸಲ ಒಂದು 35,000 ಕೊಟ್ಟಿದ್ದೀವಿ ಸರ್ ಈ ಸಲ ಬೋಲಿ. ಹೌದು, ನಮ್ಗೆ ಅವರು ನಮ್ಮ ಹತ್ರ ಕಾಯಿ ತೆಗಿಲಿಕ್ಕೆ ಆಗುದಿಲ್ಲ ಸರ್, ಕೂಲಿ ಆಳು ಸಿಗುದಿಲ್ಲ ನಮ್ಗೆ. ಅವರು ಕಾಯಿ ತೆಗೆದಾವಾಗ ಒಂದ್ 25-30 ಕೊಡ್ತಾ ಇರ್ತಾರ, ಲಾಸ್ಟಿಗೆ 100-150 ಹೀಗೆ ಕೊಡಿ ಅಂತ ಹೇಳಿ ಮಾತಾಡಿ ಬೋಲಿ ಕೊಟ್ಬಿಡ್ತೇವೆ. ಎಷ್ಟು ಬರನು? ಯಾವ ತಳಿ? ಕರಿ ಸಾಡು, ಬೆನಡಾಪಿಸ್, ರತ್ನಗಿರಿ, ನೀಲಂ, ನಾಲ್ಕು ತಳಿ ಅದೇ. ನಾಲ್ಕು ತಳಿನೂ ಅವರೇ ಒಬ್ಬರಿಗೆ ಕೊಡ್ತಾರೆ? ಹೌದು ಸರ್, ಬೇಗ ಬೆನಡಾಪಿಸ್ ಬೇಗ ಬರುತ್ತೆ. ಇವಾಗಲೇ ಹೂ ಬಂದದೆ ಅಂದ್ರೆ ಸುಗ್ಗಿ ಹಬ್ಬ ಆಗಿರುತ್ತಲ್ಲ, ಆ ಸುಗ್ಗಿ ಹಬ್ಬಕ್ಕೆ ಹಣ್ಣಾಗುತ್ತೆ, ಅವಾಗ ಅವ್ರಿಗೆ ಒಳ್ಳೆ ರೇಟ್ ಸಿಗುತ್ತೆ. ಅದಕ್ಕಾಗಿ ಅವರು ಮೊದ್ಲೇ ಬಂದು ಮಾಡ್ಬಿಡ್ತಾರೆ, ಬೋಲಿ ಮಾಡ್ತಾರೆ. ಹೂ ಬಂದಾವಾಗ್ಲೇ ಸ್ವಲ್ಪ ಸಣ್ಣ ಮಿಡಿ ಇದ್ದಾವಾಗ್ಲೇ ಬೋಲಿ ಮಾಡಕ್ ಹೋಗ್ತಾರೆ. ಪ್ರತಿ ವರ್ಷ ಒಬ್ರಿಗೆ ಕೊಡ್ತೇನೆ. ನೀರೆಲ್ಲ ಹೇಗೆ ನಿಮ್ಮ ಬೆಳೆಗಳಿಗೆ? ಹಾ, ನೀರು ಬೋರ್ ನೀರದೆ, ಓಪನ್ ಬಾವಿ ಅದೆ, ದೊಡ್ಡದಾಗಿ ಕೆರೆ ತರ ಬಾವಿಯನ್ನು ಮಾಡ್ಕೊಂಡಿದ್ದೇವೆ. ಅದ್ರೊಳಗೆ ಮತ್ತೆ ಚಿಕ್ಕದಾದ ಬಾವಿ 13 ಪುಟ ಮತ್ತೆ ಆಳ ಮಾಡಿದ್ದೇವೆ. ಅಂದ್ರೆ ನಮ್ಗೆ ಜಾಸ್ತಿ ನೀರು ಇರ್ತದೆ ಬೇಕಷ್ಟು. ನಾವು ಶೇಂಗಾ ತೆಗೆದ ಮೇಲೂ ಏನಾದ್ರು ಬೇಕಾದ್ರೆ ಬೆಳೆ ಮಾಡೋ, ಹೋದ ವರ್ಷ ಕಲ್ಲಂಗಡಿ ಸ್ವಲ್ಪ ಮಾಡಿದ್ವಿ, ಉದ್ದು ಮಾಡಿದ್ವಿ, ಹೆಸರು ಮಾಡಿದ್ವಿ, ಎಲ್ಲ ಮಾಡಿದ್ವಿ. ಮೂರನೇ ಬೆಳೆಯಾಗಿ ನೀರು ಬೇಕಷ್ಟೇ ಸರ್. ನೀರು ಸಾಕಷ್ಟು ಇದೆ. ನೀರು ಅಲ್ಲಿ ನಿಂತು ಬೆಳೆಗಳಿಗೆ ಹಾನಿ ಮಾಡ್ತೈತಿ ಅಂತೇಳಿ ಎಷ್ಟೋ ಸರಿ ಅಂತಿರ್ತಾರೆ. ಹಾಗಾಗಿ ಬೇರೆ ಬೇರೆ ರೋಗಗಳು ನಮ್ಮ ತೆಂಗು, ಅಡಿಕೆ, ಮಾವು ಇದಕ್ಕೆಲ್ಲಾನು ಬರುತ್ತೆ ಅಂತ. ಹಾಗಾಗಿ ಅಲ್ಲಿ ಬಸಿಗಾಲುವೆ ಮಾಡಬೇಕು, ಇರುವಂತ ನೀರು ಬಸ್ತು ಹೋಗ್ಬೇಕು, ಭೂಮಿಗೂ ಕೂಡ ಉಸಿರಾಡಲಿಕ್ಕೆ ಅನುಕೂಲ ಆಗ್ಬೇಕು. ಹಂಗ ಮಾಡಿದ್ರಿ? ಆತರ ಏನು ಮಾಡಿಲ್ಲ ಸರ್, ಹಿಂಗು ಗುಂಡಿ ಮಾಡ್ಬೇಕಂತ ಇದೀವಿ ಈ ಸಲ. ಹಿಂಗು ಮಾಡ್ಬೇಕು? ಹೌದ್ ಸರ್, ಮಾಡ್ತೇವೆ ಈ ಸಲ. ಹೌದು, ಮಾಡ್ಬೇಕಂತ ಮನ್ಸು ಮಾಡ್ಕೊಂಡು. ಬಸಿಗಾಲುವೆ ಕೂಡ ಹೇಗ್ ಮಾಡಬಹುದು ಅಂದ್ರೆ, ಪ್ರತಿ 4 ಅಥವಾ 6 ಸಾಲಿಗೆ 2 ಅಥವಾ 3 ಫೀಟ್ ಒಂದು ಗುಂಡಿಯನ್ನು ತೋಡಿ ಅಲ್ಲಿ ನೀರು ಬಸುದು ಪೂರ್ತಿ ಆಗಿ ನಮ್ಮ ಹೊಲ ದಾಟಿ ಹೋಗುವಂಗ್ ಮಾಡ್ಬೇಕು. ಹಂಗ್ ಮಾಡೋದ್ರಿಂದ ನಮ್ಮ ಇಲ್ಲಿರ್ತಕ್ಕಂತ ನೀರು ನಮ್ ಬೇರೆ ಏನೆಲ್ಲ ಬರೀ ಯಾವಾಗ್ಲೂ ನೀರಲ್ಲಿ ನಿಲ್ಬೇಕಾಗುತ್ತೆ, ಅದು ಉಸಿರಾಟ ಆಗಲ್ಲ ಗಿಡಕ್ಕೆ. ಸೊ ಉಸಿರಾಟ ಕೂಡ ಸಮ ಸರಿ ಆಗ್ಬೇಕು ಅಂತ ಅಂದಾಗ ಅವಕ್ಕೆ ಗಾಳಿ ಆಡುವಂಗ್ ಮಾಡ್ಬೇಕು ಅಂದ್ರೆ ನೀರು ಬಸ್ತು ಹೋಗುವಂಗ್ ಮಾಡ್ಬೇಕು. ಹಾಗೆ ಮಳೆಗಾಲದಲ್ಲಿ ಮಾಡ್ತೇವೆ ಸರ್, ಈ ಸಲ ಮಾಡ್ತೇವೆ. ಅದು ಕೂಡ ಆದ್ರೂ ಕೂಡ ನಿಮ್ಮ ತೋಟ ಆರೋಗ್ಯ ಪೂರ್ಣವಾಗಿಯೇ ಇದೆ. ಹೌದು ಸರ್, ನಾವು ಈಗ ಬೋರಿಂದ ನೀರನ್ನ ಎಲ್ಲ ಗಿಡಕ್ಕೆಲ್ಲ ನೀರ ಬೋರಿಂದಲೇ ಹನಿ ನೀರಾವರಿ ಮಾಡಿದೀವಿ. ಅದನ್ನ ಹೋದ ವರ್ಷ ಮಾಡ್ಕೊಂಡ್ವಿ ಸರ್, ಒಂದೊಂದಾಗಿ ಮಾಡ್ತಾ ಬಂದಿವಿ ನಾವು. ಅಂದ್ರೆ ಇಷ್ಟೇ ಜಮೀನಲ್ಲಿ ಅನುಕೂಲ ಆಗ್ಬೇಕಲ್ಲ ಸರ್, ಅದಕ್ಕೆ ಮಾಡ್ಕೊಳ್ಲಿಕ್ಕಾಗ್ಲಿಲ್ಲ. ಬಾವಿ ಅಥವಾ ಬಾವಿ ತೋಡಿರಿ? ಹೌದು ಸರ್, ಬಾವಿ ಮಾಡಿದ್ವಿ ಎಲ್ಲ ನಾವ್ ಇಲ್ಲಿ ಬಂದ ಮೇಲೆ ಮಾಡಿದ್ವಿ ಸರ್. ನಾವು ಮೊದ್ಲು ಅಲ್ಲಿ ಬೋಳಿದಲ್ಲಿ ಇದ್ವಿ, ಮೂಲತಃ ನಾವಲ್ಲಿ ನಾವು ಮದುವೆ ಆದ ಮಗು ಆದ್ಮೇಲೆ ಇಲ್ಲಿ ಬಂದು ಉಳ್ಕೊಂಡಿದ್ವಿ. ಇದು ನಮ್ ಗದ್ದೆ, ಇಲ್ಲೇ ಮನೆ ಕಟ್ಕೊಂಡು ಇಲ್ಲೇ ಉಳಿದಿತ್ತು. ಕಳೆ ಕಸ ಅಂತದೇನ್? ಅದೆಲ್ಲ ನಾವೇ ತೆಗಿತೀವಿ ಸರ್, ಎಲ್ಲ ನಾವೇ ತೆಂಗಿನ ಗಿಡಕ್ಕೆ. ನಾವು ಯಾವ್ದು ಆಳು ಹಚ್ಚುದಿಲ್ಲ, ಗದ್ದೆ ಕೊಯ್ಲಿಕ್ಕೆ, ಸಸಿ ನಾಟಿ ಮಾಡ್ಲಿಕ್ಕೆ, ಗೊಬ್ಬರ ಹಾಕ್ಲಿಕ್ಕೆ ಅಷ್ಟಕ್ಕೆ ಆಳು. ಸಣ್ಣ ಪುಟ್ಟ ಕೆಲಸ ಎಲ್ಲ ನಾವೇ ಮಾಡ್ಕೊಡೋದು. ಎಮ್ಮೆ ಆಕಳ ಸಾಕಿರಿ? 4 ಎಮ್ಮೆ ಇವೆ ಸರ್, 2 ಆಕಳ ಇದೆ, 2 ಹೆಚ್ಚೆಪ್ಪ ಆಕಳು, 4ರಲ್ಲಿ 1 ಸುರತಿ, 3 ಎಮ್ಮೆ. ಕರುಗಳು 3 ಇದಾವೆ ಸಣ್ಣವು, ಅವೆಲ್ಲ ನಾವೇ ಮಾಡೋದು, ಎಲ್ಲ ಕೆಲಸನು ನಾವೇ ಮಾಡೋದು. ಹಾಗಾಗಿ ಅವುಗಳಿಗೆ ಮೇವು? ಮೇವು ಸರ್, ನಾವಿಬ್ರು ಹೋಗಿ ಹಸಿ ಮೇವು ತರ್ತೇವೆ. ಇಲ್ಲೇ ಅಕ್ಕಪಕ್ಕ ನಮ್ಮ ಅಂದ್ರೆ ಗದ್ದೆ ಸೈಡಿಗೆಲ್ಲ ಇರುತ್ತೆ, ನಾವು ಸ್ವಲ್ಪ ನೇಪಿಯರ್ ಹುಲ್ಲು ಬೆಳೆಸಿದೀವಿ, ಅದನ್ನು 1 ಹೊರೆ ತರ್ತೇವೆ, ಈ ಸೈಡಿಂದ 2 ಹೊರೆ, 3 ಹೊರೆ ತರ್ತೇವೆ. ಕೊಂಡ್ಕೊಂಡ್ಬರಲ್ಲ? ಇಲ್ಲ ಸರ್, ಹೀಗೆ ಸೈಡಿಗೆಲ್ಲ ಆಗಿರುತ್ತಲ್ಲ, ಎಲ್ಲಾ ಕಡೆ ಗದ್ದೆ ಸುತ್ತಮುತ್ತ ಅಲ್ಲ, ಗದ್ದೆ ಸುತ್ತಮುತ್ತ ಅವಕ್ಕೂ ಸ್ವಚ್ಛ ಆದಂಗಾಗುತ್ತೆ, ನಮಗೂ ಹುಲ್ಲು ಸಿಗುತ್ತೆ, ಎಲ್ಲ ಕ್ಲೀನ್ ಮಾಡಿ ಕೊಯ್ದು ತಂದು ಹಾಕ್ತೇವೆ. ಬೇಸಿಗೆಗಾಲದಲ್ಲಿ ಶೇಂಗಾ ಹುಟ್ಟು ಸಿಗುತ್ತೆ, ಉದ್ದಿನ ಹುಟ್ಟು ಸಿಗುತ್ತೆ, ಅದನ್ನ ಹಾಕ್ತೇವೆ. ಭತ್ತದ ಹುಲ್ಲು ಹಾಕ್ತೇವೆ? ಹೌದು ಸರ್, ಹುಲ್ಲು, ಒಣ ಹುಲ್ಲು ಹಾಕ್ತೇವೆ. ತಿನ್ನುತ್ತವಲ್ಲ? ಹೌದು, ತುಂಬಾ ಚೆನ್ನಾಗಿ ತಿಂತಾವೆ. ಅದ್ರ ಜೊತೆ ಶೇಂಗಾ ಹಿಂಡಿ ಅಂತ? ಶೇಂಗಾ ಹಿಂಡಿ, ಹತ್ತಿ ಕಾಳು ಹಿಂಡಿ, ಹುಳಿ ಇಟ್ಟು ಮತ್ತೆ ಜೋಳದ ಕಡಿ ಹಾಕ್ತೇವೆ, ಗೋಯಿನ ಜೋಳದ ಕಡಿ. ನಿಮ್ಗೆ ಕೃಷಿ ಇಷ್ಟೆಲ್ಲಾನು ಕೃಷಿ ಮಾಡ್ಕೊಂತ ಬೇರೆ ಬೇರೆ ಕಾರ್ಯಗಳನ್ನ ಮಾಡ್ಕೊಂತ ಬೆಳೀತಾ ಇದ್ರಿ, ಆದ್ರೆ ಶ್ರಮ ಅನ್ಸುತ್ತೋ ಅಥವಾ ಖುಷಿ ಅನ್ಸುತ್ತೋ ಹೇಗೆ? ಬೇರೆ ಕೆಲಸ ಏನಿಲ್ಲ ಸರ್, ಇದೇ ಕೆಲಸ ಅಲ್ಲ, ಅದಕ್ಕೆ ಏನು ಶ್ರಮ ಅನ್ಸೋದಿಲ್ಲ ಸರ್, ನಾವು ಖುಷಿನಿ. ಹೌದು ಸರ್. ಆಳು ಕಾಳುವೀರ್ ಬರ್ತಾರೆ ನಿಮ್ಮ ಹತ್ರದವರೇ ಬರ್ತಾರೆ, ನಮ್ಮ ಪಕ್ಕದ ಮನೆಯವರು, ಪಕ್ಕದಲ್ಲಿ ಇದ್ದವರೇ ಬರ್ತಾರೆ, ಎಲ್ಲ ಕೆಲಸಕ್ಕೂ ಅವರೇ ಬರ್ತಾರೆ. ನಿಮಗೆ ಬೇಕಾದಷ್ಟು ಕೈ ತುಂಬಾ ಕೆಲಸ ತೋಟದಲ್ಲಿ? ಹೌದು ಸರ್, ತುಂಬಾ ಕೆಲಸ, ಟೈಮ್ ಪಾಸ್ ಆಗುತ್ತೆ ಸರ್, ಬೇಜಾರು ಬರೋದಿಲ್ಲ, ಬೇಜಾರು ಇರಲ್ಲ. ಬಂದವ್ರೆ ಎಲ್ಲ ಕೇಳ್ತಾರೆ ಸರ್, ಬೇಜಾರು ಬರೋದಿಲ್ವಾ ನಿಮ್ಗೆ ಇಲ್ಲಿ ಅಂತ. ನಮಗ್ ಟೈಮ್ ಇರೋದಿಲ್ಲಲ್ಲ ಸರ್, ಅದ್ರ ಬಗ್ಗೆ ವಿಚಾರ ಮಾಡಕ್ಕೂ ಟೈಮ್ ಇಲ್ಲ. ಹೌದು ಸರ್, ಏಳು ಗಂಟೆವರೆ ಹೊರಗಡೆನೆ ಮಾಡ್ತಾ ಇರೋದು, ಏಳು ಗಂಟೆ ಆದ್ಮೇಲೆ ಅಡುಗೆ ಮಾಡೋದು ಬರ್ತಾರೆ ರಾತ್ರಿ. ಮಕ್ಕಳೆಲ್ಲ? ಮಕ್ಕಳು, ಮಗಳ ಮದುವೆ ಆಗಿದೆ ಸರ್. ಮಗ ಗುಜರಾತ್ ಅಲ್ಲಿ ಸಿವಿಲ್ ಇಂಜಿನಿಯರ್ ಆಗಿದ್ದಾನೆ ಸರ್. ಹಾಗಾಗಿ ಮಕ್ಕಳು ಬೇರೆ, ನೀವು ಇಲ್ಲೇ ಇಬ್ರು ಇದ್ರಿ? ನಮ್ಮ ಮಕ್ಕಳು ಮಾಡ್ತಾರೆ ಸರ್ ಮನೇಲಿ ಬಂದಾವಾಗ. ಮಗ ಈಗ ಜಾಬಿಗೆ ಹೋದ್ರು ಕೂಡ ಮನೇಲಿ ಬಂದ್ರೆ ಹೈನುಗಾರಿಕೆ ತುಂಬಾ ಖುಷಿ ಸರ್. ಈಗ ಬಂದ್ರು ಕೊಟ್ಟಿಗೆ ಸ್ನಾನ ಮಾಡಿಸೋದು, ಕೊಟ್ಟಿಗೆ ಸಗಣಿ ತೆಗೆಲ್ಲ ಮಾಡ್ತಾನೆ ಸರ್. ಹೌದು, ಅಷ್ಟು ಪ್ರೀತಿಯಿಂದ ಹೆಂಗ್ ಬೆಳೆಸಿದ್ದು? ನಾವೊಂದು ಸಣ್ಣ ಮಕ್ಕಳ ಚಿಕ್ಕ ಒಂದು ಇದ್ದಾಗ ನಿಂದು ಮಾಡ್ತಾ ಇದ್ರಲ್ಲ ಸರ್, ಇವಾಗ ಅವ್ರಿಗೆ ಬೇಜಾರು ಅನ್ಸೋದಿಲ್ಲ, ಇವಾಗ್ಲೂ ಖುಷಿನೇ. ಈಗ ಅಲ್ಲಿದ್ರು ಕರ ಹಾಕ್ತು ಅಂದ್ರೆ ಹೆಣ್ಣ ಗಂಡ ಎಲ್ಲ ಕೇಳ್ತಾನೆ. ಹೌದು ಸರ್, ಹೌದು. ಆ ರೀತಿ ಮಕ್ಕಳನ್ನ ಬೆಳೆಸೋದು ಕೂಡ ಒಂದು ದೊಡ್ಡ ಮಾತಾ ಇದೆ. ನಮ್ಮ ಮಕ್ಕಳಿಗೆ ತುಂಬಾ ಖುಷಿ ಸರ್, ಹೈನುಗಾರಿಕೆ ಅಂದ್ರೆ ಹೂ ಬೆಳೆಸೋದು ಎಲ್ಲ ಅಂದ್ರೆ ರೈತನನ್ನೇ ಮಾಡಿ ರೂಢಿ ಅಲ್ಲ ಸರ್, ಯಾವತ್ತೂ ಅದನ್ನೇ ಮಾಡ್ತಾರೆ. ಇರೋರು ಇಬ್ಬರದ್ರಿ, ಮಕ್ಕಳು ಒಂದು ಹಂತಕ್ ಮುಟ್ಟಿದ್ದಾರೆ, ಅವ್ರ ಬಗ್ಗೆ ಏನ್ ಚಿಂತೆ ಇಲ್ಲ? ಇಷ್ಟೆಲ್ಲ ದುಡ್ಡು ದುಡ್ದು ಏನ್ ಮಾಡ್ತೀರಿ ಸರ್? ಬೇಕಲ್ಲ ಮನೆ ಒಂದು ಮಾಡ್ಬೇಕು ಸರ್, ಚಿಕ್ಕದ ಮನೆ ನಮ್ದು, ಒಂದು ಮನೆ ಕಟ್ಟಬೇಕು ಮುಂದೆ. ನಮ್ಮ ವಯಸ್ಸಾಗೋರಿಗೆ ಬೇಕಲ್ಲ ಸರ್ ನಮ್ಮ ಜೀವನಕ್ಕೆ. ಈಗ ದುಡಿತೇವೆ, ಮುಂದೆ ದುಡಿಯಕ್ ಆಗೋಲ್ಲ ಅಂದವಾಗ ಬೇಕಲ್ಲ ಸರ್. ಅದಕ್ಕೆ ಎಷ್ಟು ಕೂಡಿಟ್ರಿ? ಇಲ್ಲ, ಬಹಳ ಕೂಡಿಟ್ಟಿಲ್ಲ ಸರ್, ಮಗಳು ಮದುವೆ ಮಾಡಿದ್ವಿ ಸರ್ ಈ ಸಲ, ಹೋದ ವರ್ಷ ಸರ್, ಕೂಡಿಟ್ಟ ಆಗಲ್ಲ. ಇರ್ಲಿ, ನೀವು ಖುಷಿಯಿಂದ ಕೃಷಿ ಮಾಡೋದೈತ, ಒಂದು ಸ್ವಲ್ಪ ಒಂದ್ ಇಂಚ್ ಭೂಮಿನೂ ಕೂಡ ಎಲ್ಲೂ ವೇಸ್ಟ್ ಆಗಲ್ದಂಗ್ ಮಾಡಿದ್ರೆ. ಹೌದು ಸರ್, ಯಾವ್ದು ನಾವು ಹಾಲಾದ್ರೂ ಹಂಗೆ ಒಬ್ರು ಇಲ್ಲ ಅಂತ ಈಗ ಕಾಲ್ ಮಾಡಿದ್ರು, ಒಬ್ರು ಇಲ್ಲ ಅಂತ ಹೇಳಿದ್ರೆ ಅವ್ರ ಹಾಲನ್ನು ಬಿಸಿ ಮಾಡಿ ಕೆನೆ ತೆಗೆದು ತುಪ್ಪ ಮಾಡೋದು ಸರ್. ನಮ್ಮ ಸಂಘಗಳಿಗೆಲ್ಲ ಹಣ ಕೇಳಿ, ಗಂಡಸರ ಹತ್ರ ಕೇಳೋದಿಲ್ಲ, ನಾವೇ ಇಟ್ಕೊಳ್ಳೋದು ಹಣ, ತುಪ್ಪ ಮಾಡಿ ಮಾರಾಟ ಮಾಡೋದು. ಹೌದು ಸರ್, ಮಾಡ್ತೇವೆ ತುಪ್ಪ ಅಂದ್ರೆ ಜಾಸ್ತಿ ಹಾಲು ಇರುತ್ತಲ್ಲ, ಒಂದೊಂದ್ಸಲ ಕೆಲವರು ಊರಿಗೆ ಹೋಗ್ಬಿಡ್ತಾರೆ ಹಾಲು ತಗೊಂಡಿರೆ ಇಕ್ಕಿದ್ದವರು, ಅವಾಗೆಲ್ಲ ಹಾಲು ವೇಸ್ಟ್ ಮಾಡೋದಿಲ್ಲ, ಹಾಗೆ ಕಾಸಿ ತೆನೆ ತೆಗೆದು ತುಪ್ಪ ಮಾಡೋದು. ಕೋಳಿನೂ ಸಾಕಿರಿ? ಹೌದು ಸರ್, ಕೋಳಿ ಸಾಕಿದೆ. ಪ್ರತಿ ವರ್ಷ ಒಂದು 10-12 ಸಾವಿರ ರೂಪಾಯಿ ಕೋಳಿ ಮಾರಾಟ ಮಾಡ್ತೇವೆ ಸರ್. ನಾವು ನಮಗೂ ಬೇಕಾಗ್ತದೆ ಸರ್, ನಾವು ದೇವರಿಗೆ ಕೊಡ್ಲಿಕ್ಕೆ, ನಮ್ಗೆ ತಿನ್ಲಿಕ್ಕೆ ಎಲ್ಲ, ಜಾಸ್ತಿ ಅದು ಮಾರಾಟ ಮಾಡ್ತೇವೆ. ಅಂದ್ರೆ ಒಂದ್ ತಪ್ಪುತ್ತಲೆ ಒಂದು ಹಂಗ ಹಿಂಡು ತಯಾರಾಗಿ ಬಿಡುತ್ತೆ. ಹೌದು ಸರ್, ಹೌದು. ಜಾಸ್ತಿ ಮರಿ ಆದ್ರೆ ಒಂದ್ 10 ಮರಿ ಆದ್ರೂ ಆಯ್ತು ಸರ್, ಒಂದ್ 4-5 ಸಾವಿರ ರೂಪಾಯಿ ಆಗುತ್ತೆ. ಹೌದು ಸರ್, ರೇಟ್ ಜಾಸ್ತಿ ಇರುತ್ತೆ ನಾಟಿ ಕೋಳಿ. ಎಲ್ಲಿ ಬಂದಾಗ ಬಂದಾಗ ತಗೊಂಡ್ ಹೋಗ್ತಾರೆ ಸರ್, ಅಲ್ಲಿ ಹಬ್ಬ ಎಲ್ಲ ಆಗುತ್ತಲ್ಲ ನಮ್ ಕಡೆ, ಹಬ್ಬ ಆದವಾಗ ತಗೊಂಡ್ ಹೋಗ್ತಾರೆ. ಮತ್ತೆ ಅಂಕ ಅಂತ ಮಾಡ್ತಾರೆ ಸರ್, ಅದಕ್ಕೆ ತಗೊಂಡ್ ಹೋಗ್ತಾರೆ. ಇಷ್ಟೇ ಸಾಕು ಅನ್ಸುತ್ತ, ಇನ್ನೊಂದು ಹಿಂಡು ಸಾಕ್ಬಹುದು ಅನ್ಸುತ್ತ? ಇಲ್ಲ ಸರ್, ಕೋಳಿ ಸಾಕೋದು ದನ ಸಾಕು ತುಂಬಾ ಖುಷಿ ಸರ್, ಎಷ್ಟಿದ್ರು ಮಾಡಬಹುದು. ಹೌದು ಸರ್, ಇಲ್ಲಿ ಜಾಗ ಇದೆ. ಹೌದು ಸರ್, ಜಾಗ ಇದೆ. ಕೋಳಿ ಸಾಕ್ಲಿಕ್ಕೆ ಏನ್ ಜಾಸ್ತಿ ಜಾಗ ಬೇಕಂತಿಲ್ಲ ಸರ್, ನಾಟಿ ಕೋಳಿ ಸಾಕ್ಲಿಕ್ಕೆ ಸ್ವಲ್ಪ ಜಾಗ ಸಾಕಾಗುತ್ತೆ. ತೋಟಕ್ಕೆ ಬರುತ್ತೆ, ತೊಂದರೆ ಮಾಡುತ್ತಂತಾರೆ. ಅಂದ್ರೆ ಏನು ಹೊಟ್ಟಿಗೆ ಹಾಕಿದ್ರೆ ಅಷ್ಟೆಲ್ಲ ಕಾಟ ಕೊಡೋದಿಲ್ಲ ಸರ್, ಹೊಟ್ಟಿಗೆ ಫುಲ್ ನಾವು ಗೋಧಿ ಭತ್ತ ಎಲ್ಲ ಹಾಕ್ತೇವಲ್ಲ, ಏನು ತ್ರಾಸು ಕೊಡೋದಿಲ್ಲ. ಮತ್ತೆ ಹುಳ ಉಪ್ಪುಡಿ ಚಿಂತೆನೂ ಇರಲ್ಲ? ಹೌದು ಸರ್, ಹುಳ ಉಪ್ಪುಡಿ ಎಲ್ಲ ತಿಂದ್ರೆ ತೋಟದಲ್ಲಿ ತೆಂಗಿನ ಗಿಡ ಬುಡಕ್ಕೆ ಮಡ್ಲೆಲ್ಲ ಅದು ಕಾಯಿ ಸಿಪ್ಪಿ ಮಡ್ಲು ಹಾಕ್ಬಿಟ್ರೆ ಅದಕ್ಕೆ ಎದ್ರಲಿಕ್ಕೆ ಆಗೋದೇ ಇಲ್ಲ, ಸುಮ್ನೆ ಮೇಲಿಂದಷ್ಟೇ ಕೆದ್ರಕೊ ಬಂದಿರ್ತಾರೆ, ಬೇರ್ ತೆಗೆಯೋದಿಲ್ಲ ಅವು. ಹೌದು ಸರ್. ಆಶಾ ಅವರು ಇನ್ನು ಮುಂದಿನ ಯೋಜನೆ ಇಂಥದ್ ಮಾಡ್ಬೇಕು ಅಂತ ಹೆಂಗಿದೆ, ಏನ್ ಇದೆಯಾ? ಹೌದು ಸರ್, ಕೊಟ್ಟಿಗೆ ಒಂದೇ ದೊಡ್ಡ ಮಾಡಿ ಮಾಡ್ಬೇಕು ಸರ್, ಟಿವಿ ಒಳಗೆಲ್ಲ ನೋಡಿದ್ವಿ ಆತರ ಮಾಡ್ಬೇಕಂತ ಇದೆ, ಅದೊಂದು ಯೋಜನೆ. ಹೌದು ಸರ್. ನಿಮ್ಮ ಮನೆಯವ್ರು ಹೇಳ್ತಾ ಇದ್ರು ನಾನ್ ಬಹಳ ಇಂಟ್ರೆಸ್ಟ್ ಕಡಿಮೆ ಇದೆ ಇತ್ತಿತ್ತಲಾಗಿ ಹಂಗೆ ಅಂತ. ಬಟ್ ಅಂದ್ರೆ ನಮಗ್ ಬೇರೆ ಕೆಲಸ ಏನಿಲ್ಲ ಸರ್, ಸುಮ್ನೆ ಬೇರೆ ರೂಮಲ್ಲಿ ಹೋಗಿ ಮಾತಾಡ್ಲಿಕ್ಕೆ ಕೊಡ್ಬೇಕು, ಇಲ್ಲ ಅಂದ್ರೆ ಟೈಮ್ ಇಲ್ಲ ಅಂದ್ರೆ ಇದೇನಾದ್ರೂ ಮಾಡ್ಕೊಂಡ್ರೆ ನಮ್ಗೆ ಟೈಮ್ ಪಾಸ್ ಆಗುತ್ತೆ ಸರ್. ಇಡೀ ದಿನ ಸುಮ್ನೆ ಕೂತ್ಕೊಂಡಿರ್ಬೇಕಲ್ಲ, 2 ಮಂದಿಗೆ ಅಡಿಗೆ ಮಾಡ್ಕೊಂಡು ಬೇರೆ ಏನು ಬಂದೇ ಇಲ್ಲ. ಮಣ್ಣು ಇದು ಯಾವುದೇ ಮೇವನ್ನು ಕೂಡ ಅದನ್ನ ಫಲವತ್ತುಗೊಳಿಸಿ ಮಾರಾಟ ಮಾಡೋದು, ಮತ್ತೆ ಇಷ್ಟೆಲ್ಲ ಹೂವು ಅವು ಇವು ಎಲ್ಲ ಬೆಳೆಸಿರಿ. ನಿಮ್ಮ ತೋಟದಲ್ಲಿ ಬಂದ ತಕ್ಷಣ ಖುಷಿನ ಆಯ್ತು, ನಂದನವನ ಅನಿಸ್ತು. ಅಲ್ಲಿ ಬೇರೆ ಕಡೆ ಮಾಡಿದೆ ಸರ್, ಖಾಲಿ ಸ್ವಲ್ಪ ಜಾಗ ಇತ್ತು ಮಾವಿನ ಗಿಡದ ಮಿಡ್ಲಲ್ಲಿ, ಅಲ್ಲಿ ಕನಕಾಂಬರ ಮಾಡಿದ್ದೆ ಸರ್ ಅಲ್ಲಿ. ನಮಸ್ಕಾರ ಆಶಾ. ನಮಸ್ಕಾರ. ಸಮಗ್ರ ಕೃಷಿ ಅನುಭವಗಳ ಕುರಿತು ಆಶಾ ಡಿ ನಾಯ್ಕ ಅವರೊಂದಿಗಿನ ಸಂದರ್ಶನ ಕೇಳಿದ್ರೆ. ಸಂದರ್ಶಕರು HP ರಾಮಡಿಗಿ.

ಮನ್ನಾಗ ಮಾಡಿ ದಡಗೆ ತಂದ ಮನ್ನೆಗೆ ಮಾಡಿ ದಡಗೆ ಮೊನ್ನೆಗ ಮಾಡಿ ದಡಗೆ ನಿಮ್ಮಂತ ಗೆಳೆಗರ ಬಂದೆ ಮೊನ್ನೆಗ ಮಾಡಿ ದಡಗೆ ನಿಮ್ಮಂತ ಗೆಣಿಗರ ಬಂದೆ ನಿಮ್ಮಂತ ಗೆಣಿಗರ ಬಂದೆ ಉಂಡೆ ತಿಂದೇವಾದೋ ನಿಮ್ಮಂತ ಗೆಣಿಗರ ಬಂದೆ ಉಂಡೆ ತಿಂದೇವಾದೋ ತಾಯಳೆ ಬುದ್ಧೆ ಯಾವಾಗ ಕಲಿತೆ ಮಡದೆ ತಾಯಳೆ ಬುದ್ಧೆ ಯಾವಾಗ ಕಲಿತೆ ಮಡದೆ ನೆಟ್ಟ ಸಾಪುಗೆ ನೆಟ್ಟ ಅಂಗುಳವೋದಿಲ್ಲೋ ನೆಟ್ಟ ಚಾಮುಗೆ ನೆಟ್ಟ ಅಂಗುಳವೋದಿಲ್ಲೋ ಹಾಗೆ ಮುಡ್ದ ಮಾಲುಗೆ ಮುಡ್ದ ಅಂಗುಳವೋದಿಲ್ಲೋ ಮುಡ್ದ ಮಾಲುಗೆ ಮುಡ್ದ ಅಂಗುಳವೋದಿಲ್ಲೋ ಭತ್ತ ಕುಟ್ಟುವ ಹೇಳ್ತಾರೆ ಗೋವಿಂದುರಾಯ ಲಂಬೋರೋ ಗೋವಿಂದುರಾಯ ಲಂಬೋರೋ ಗೋವಿಂದುರಾಯ ಲಂಬೋರೋ ಗೋವಿಂದುರಾಯ ಲಂಬೋರೋ ಒತ್ತಾರಯ್ಯ ಮುನ್ನೆ ಹೇಳುವಾನು ಗೋವಿಂದುರಾಯ ಲಂಬೋರೋ ಒತ್ತಾರಯ್ಯ ಮುನ್ನೆ ಮುನ್ನೇ ಮೆಟ್ಟಂದೇ ಮಾಡೋಗಿ ಅತ್ವಾನೋ ಒತ್ತಾರಯ್ಯ ಮುನ್ನೇ ಮೆಟ್ಟಂದೇ ಮಾಡೋಗಿ ಅತ್ವಾನೋ ಹಾಗೆ ಮೆಟ್ಟಂದೇ ಮಾಡೋಗಿ ಅತ್ತೇರೆ ಕೈಯೋ ಕಾಲು ಮಾರೆ ತೊಳೆದಾನೋ ಮೆಟ್ಟಂದೇ ಮಾಡೋಗಿ ಅತ್ತೇರೆ ಕೈಯೋ ಕಾಲು ಮಾರೆ ತೊಳೆದಾನೋ ಕೈಯೋ ಕಾಲು ಮಾರೆ ತೊಳೆದೇರೆ ಮೂಡು ಬದಿಗೆ ಮೈವಾಗ ನಿಲ್ಲುವಾನೋ ಕೈಯೋ ಕಾಲು ಮಾರೆ ತೊಳೆದೇರೆ ಮೂಡು ಬದಿಗೆ ಮಗುವಾಗ ನಿಲ್ಲುವಾನೋ ಮೂಡು ಬದಿಗೆ ಮಗುವಾಗ ನಿಂತೇರೆ ಸೂರ್ಯನಿಗೆ ಕೈಯ ಮುಗಿದಾನೋ ಮೂಡು ಬದಿಗೆ ಮಗುವಾಗ ನಿಂತೇರೆ ಸೂರ್ಯನಿಗೆ ಕೈಯ ಮುಗಿದಾನೋ ಸೂರ್ಯನಿಗೆ ಕೈಯ ಮುಗದೇರೆ ಗೋವಿಂದುರಾಯ ಲಂಬೋನೋ ಸೂರ್ಯನಿಗೆ ಕೈಯ ಮುಗದೇರೆ ಗೋವಿಂದುರಾಯ ಲಂಬೋನೋ ಗೋವಿಂದುರಾಯ ಲಂಬೋನೋ ಮೆಟ್ಟಂದೆ ಮಾಡೋಗಿ ಎತ್ತಾನೋ ಗೋವಿಂದುರಾಯ ಮೆಟ್ಟಂದೆ ಮಾಡೋಗಿ ಎತ್ತಾನೋ ಮೆಟ್ಟಂದೆ ಮಾಡೋಗಿ ಅತ್ತೇರೆ ಮಾಳುಗಿಯ ಒಳಗೆ ಹೋಗುವಾನೋ ಮೆಟ್ಟಂದೆ ಮಾಡೋಗಿ ಅತ್ತೇರೆ ಮಾಳುಗಿಯ ಒಳಗೆ ಹೋಗುವಾನೋ ಮಾಳುಗಿಯ ಒಳಗೆ ಹೋಗೇರೆ ಗೋವಿಂದುರಾಯ ಲಂಬೋನು ನಾಲ್ಕು ಕಲಿನ ಮಂಚ ಕೋಗುವಾನು ನಾಲ್ಕು ಕಲಿನ ಮಂಚ ಕೋಗೇಲೆ ನಾಲ್ಕು ಕಲಿನ ಮಂಚ ಆದ್ಮ್ಯಾನೇಲೋ ನಾಲ್ಕು ಕಲಿನ ಮಂಚ ಕೋಗೇಲೆ ನಾಲ್ಕು ಕಲಿನ ಮಂಚ ಆದ್ಮ್ಯಾನೇಲೋ ನಾಲ್ಕು ಕಲಿನ ಮಂಚ ಆದ್ಮ್ಯಾನೇಲೋ ಬಣ್ಣದೊಂದೆ ಲಾಸು ಹೋಗಿ ಮಾಡ್ಯಾನು ನಾಲ್ಕು ಕಲಿನ ಮಂಚ ಆದ್ಮ್ಯಾನೇಲೋ ಬಣ್ಣದೊಂದೆ ಲಾಚು ಹೋಗಿ ಮಾಡ್ಯಾನೋ ಬಣ್ಣದೊಂದೆ ಲಾಚು ಹೋಗಿ ಮಾಡೇಲೆ ಚಿನ್ನ ದೊಂದೆ ಕೊಳಗ ತಲದಿಂಬೋ ಬಣ್ಣ ದೊಂದೆ ಲಾಚೋಗಿ ಮಾಡೇರೆ ಚಿನ್ನ ದೊಂದೆ ಕೊಳಗ ತಲದಿಂಬೋ ಚಿನ್ನ ದೊಂದೆ ಕೊಳಗ ತಲದಿಂಬೋ ಬೆಳ್ಳಿ ನಾಡಸಿದ್ದೆ ಬಗಲಲ್ಲೋ